ಆರೋಗ್ಯಕ್ಕೆ ಕೇವಲ ಆಹಾರವಷ್ಟೇ ಅಲ್ಲ, ವ್ಯಾಯಾಮ ಮತ್ತು ಯೋಗವೂ ಅಗತ್ಯ. ಇತ್ತೀಚಿನ ಜೀವನ ಶೈಲಿಯಲ್ಲಿ ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತಿದೆ, ಬೊಜ್ಜು ಮತ್ತು ಇತರೆ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ನಾನು ಪ್ರತಿದಿನ ಕನಿಷ್ಠ 30 ನಿಮಿಷ ಯೋಗ ಮಾಡುತ್ತೇನೆ. ಓಡಿರಿ, ನಡೆಯಿರಿ ಅಥವಾ ನಿಮಗೆ ಇಷ್ಟವಾದ ಯಾವುದಾದರೂ ಆಟವನ್ನಾಡಿ. ವ್ಯಾಯಾಮ ಮತ್ತು ಯೋಗದಿಂದ ನಿಮ್ಮ ಶರೀರ ಮಾತ್ರವಲ್ಲ, ನಿಮ್ಮ ದೇಹ ಆರೋಗ್ಯವಾಗಿರುತ್ತದೆ, ಮಾನಸಿಕ ಒತ್ತಡವೂ ಕಡಿಮೆಯಾಗುತ್ತದೆ. ಆರೋಗ್ಯಕರ ಶರೀರ, ಆರೋಗ್ಯಕರ ಮನಸ್ಸು. ಭಾರತ ಸರ್ಕಾರದ ಆಯುಷ್ ಸಚಿವಾಲಯದಿಂದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. 10-25% ಮಹಿಳೆಯರು ಗರ್ಭಾವಸ್ಥೆಯಲ್ಲಿ ಮಧುಮೇಹದಿಂದ ಬಳಲುತ್ತಾರೆ. ಪ್ರಥಮ ಭೇಟಿಯಲ್ಲಿ ಮತ್ತು 24-28 ವಾರಗಳ ಭೇಟಿಯಲ್ಲಿ ಮಧುಮೇಹವನ್ನು ಪತ್ತೆ ಹಚ್ಚಬಹುದು. ಮಧುಮೇಹವನ್ನು ಗುಣಪಡಿಸದೇ ಇದ್ದಲ್ಲಿ ಹೆರಿಗೆ ಸಮಯದಲ್ಲಿ ಅನೇಕ ತೊಂದರೆ ಉಂಟಾಗಬಹುದು. ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ, ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಶ್ರೋತೃ ಬಾಂಧವರೇ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಕಾರ್ಯಕ್ರಮ ಇದೀಗ. ಇಂದಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಕಂಪನಿಯಲ್ಲಿ ಅನುಭವ ಹಾಗೂ ಸುಸ್ಥಿರ ವ್ಯವಸಾಯ, ಈ ಕುರಿತು ವಿವೇಕಾನಂದ್ ಮಲ್ಲಪ್ಪ ಅಥಣಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಮ್ಮ ರೈತರ ಒಂದು ಮುಖದೊಳಗ ನಗು ಬರಬೇಕು. ರೈತರು ತಮ್ಮ ಒಂದು ಬೆಳೆಗೆ ತಕ್ಕಂತೆ ಬೆಲೆಯನ್ನು ಪಡ್ಕೊಳ್ಬೇಕು, ಹಾಗೆಯೇ ಸ್ವಾವಲಂಬಿ ಜೀವನ ನಡೆಸಬೇಕು, ಮತ್ತು ಅವರ ಒಂದು ಆದಾಯ ದುಪ್ಪಟ್ಟಾಗಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಸಾಕಷ್ಟು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದೆ. ಅದರೊಳಗೆ ಬರುವಂಥದ್ದು ರೈತ ಉತ್ಪಾದಕ ಕಂಪನಿಗಳು. ಕೇಂದ್ರ ಸರ್ಕಾರವೇ ರೈತರಿಗೆ ಒಂದು ಕಂಪನಿಯನ್ನು ತೆಗಿಲಿಕ್ಕೆ ಪ್ರೋತ್ಸಾಹ ಮಾಡ್ತದೆ, ಮತ್ತು ಅದಕ್ಕೊಬ್ಬರು CEO ಮಾಡಿ ಅಂದರೆ ಈ ಒಂದು ಉತ್ಪಾದಕ ಕಂಪನಿಯ ಕೆಲಸಗಳನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತದೆ. ಈಗ ನೋಡಿದರೆ ರೈತರ ಒಂದು ಬದುಕು ಸಾಕಷ್ಟು ಸವಾಲುಗಳಿಂದ ಕೂಡಿದೆ. ಅವರಿಗೆ ರೈತರಿಗೆ ಈಗ ಸದ್ಯಕ್ಕೆ ಸಾವಯವ ಕೃಷಿ ಮಾಡೋದು ಗೊತ್ತಿಲ್ಲ, ಯಾಕಂದರೆ ಎತ್ತುಗಳು ಸಿಗ್ತಾ ಇಲ್ಲ, ಎತ್ತುಗಳು ಇದ್ದರೆ ಜೊತೆ ಕೆಲಸ ಮಾಡೋರಿಲ್ಲ, ಹೀಗಾಗಿ ಯಂತ್ರಗಳ ಮೇಲೆ ಅವಲಂಬಿತ ಆಗಿದ್ದಾರೆ. ಆ ಭೂಮಿಯ ಮಣ್ಣು ಏನಿದೆಲ್ಲ ಹದವಾಗಿ ಇಟ್ಕೊಳ್ಳೋಕೆ ಭಾಳ ಕಷ್ಟ ಆಗಿದೆ, ರಾಸಾಯನಿಕಗಳ ಉಪಯೋಗ ಜಾಸ್ತಿ ಆಗಿದೆ, ಮತ್ತು ಅದು ಒಂದು ಇಳುವರಿ ಮೇಲೆ ಪರಿಣಾಮ ಆಗ್ತದೆ. ಮತ್ತು ಬಂದಂಥ ಒಂದು ದವಸ ಧಾನ್ಯಗಳು ರಾಸಾಯನಿಕ ಯುಕ್ತವಾಗಿರೋದ್ರಿಂದ ಸಾರ್ವಜನಿಕರು ಕೂಡ ಅದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಈ ಸವಾಲುಗಳನ್ನು ಹೇಗೆ ಎದುರಿಸಬೇಕು, ಇದಕ್ಕೆಲ್ಲ ಒಂದು ಸಮಗ್ರ ಒಂದು ಉಪಾಯ ಮಾಡಬೇಕು ಅಂತಂದರೆ, ಈ ಥರ ನಮ್ಮದೇ ಆದ ಒಂದು ಸಂಘ ಸಂಸ್ಥೆ ಇದ್ದಾಗ ರೈತರು ಮತ್ತು ಸಾರ್ವಜನಿಕರ ಬಗ್ಗೆ ಒಂದು ಕಾಳಜಿಯನ್ನು ಮಾಡಲಿಕ್ಕೆ ಉಪಕ್ರಮ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಆ ರೈತ ಉತ್ಪಾದಕ ಕಂಪನಿಗಳು ಭಾಳ ಯಶಸ್ವಿಯಾಗಿ ಎಷ್ಟೋ ಕಡೆ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಇವತ್ತು ನಮ್ಮ ಜೊತೆಗೆ ವಿವೇಕಾನಂದ ಮಲ್ಲಪ್ಪ ಅತಿನಿಯವರಿದ್ದಾರೆ. ಅವರು ಮುಧೋಳ ಮತ್ತು ಬಿಳಿಗೆಯ ರೈತ ಉತ್ಪಾದಕ ಕಂಪನಿಗಳ CEO ಆಗಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಕಷ್ಟು ವಿಸ್ತೃತವಾದ ಅನುಭವದ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ ವಿವೇಕಾನಂದ ಅವರೇ, ಸ್ವಾಗತ, ಸುಸ್ವಾಗತ. ನಮಗೂ ನಮಸ್ಕಾರ ಸರ್. ನಮ್ಮ ಆಕಾಶವಾಣಿಗೆ ಬಂದಿರಿ, ತಾವು ಕೂಡ ರೈತರಿದ್ದೀರಿ, ಜೊತೆಗೇನೆ ಈ ರೈತ ಉತ್ಪಾದಕ ಕಂಪನಿ ನಡೆಸ್ಕೊಂಡು ಬಂದಂಥವ್ರು. ಈಗ ರೈತರ ಒಂದು ಸ್ಥಿತಿಗತಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ ಸರ್? ಮೊಟ್ಟ ಮೊದಲು ರೈತರ ಸ್ಥಿತಿಗತಿಗಳ ಬಗ್ಗೆ ಅಂತಂದ್ರೆ ರೀ, ನಮ್ಮ ರೈತರ ಇವತ್ತಿನ ನಾವು ಅವ್ರ ಬಗ್ಗೆ ನೋಡಿದ್ರೆ ರೀ, ಸಾವಯವ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥ ಸರ್ ಅವ್ರಲ್ಲಿ ಭಾವನೆಗಳಿಲ್ಲ. ಸಾವಯವ ಕೃಷಿ ಮಾಡಬೇಕು, ಭೂಮಿಯನ್ನು ಉಳಿಸ್ತಕ್ಕಂಥ ಸರ್ ರೈತರಲ್ಲಿ ಭಾವನೆಗಳಿಲ್ಲರಿ. ರಾಸಾಯನಿಕ ಗೊಬ್ಬರಗಳಿಂದ ಭೂಮಿಗಳು ಸರ್ ಎಲ್ಲ ತಮ್ಮ ಇಳುವರಿಯನ್ನು ಕಳ್ಕೊಂಡವ್ರಿ. ಸಾಮಾನ್ಯವಾಗಿ ನಾನು ನೋಡಿದ ಪ್ರಕಾರ ನೋಡಿದರೆ ಸರ್, ಈಗ ತಿಪ್ಪಿಕತವನ್ನು ಕಡಿತಕ್ಕಂಥ ರೈತರು ಸರ್ ಯಾರೂ ಇಲ್ಲ. ಮಾರುಕಟ್ಟೆಗೆ ಹೋಗಿದ್ರಿ, ರಾಸಾಯನಿಕ ಗೊಬ್ಬರ ತರೋದು, ಅದನ್ನು ಬೆಳೆ ಹೋಗಿದ್ರಿ. 60-70 ಇಳುವರಿ ಕಬ್ಬು ಒಂದು ವರ್ಷಕ್ಕೆ ಬರೋ ಸಂದರ್ಭದಲ್ಲಿ 30 ಟನ್ ಬೆಳೀತಕ್ಕಂಥ ಇವತ್ತು ರೈತರು ಇದ್ದಾರೆ ಸರ್. ಇವತ್ತು ಅದು ಭಾಳ ನನಗೆ ಮನಸ್ಸಿಗೆ ಬೇಜಾರು ಅನ್ನಿಸ್ತದೆ ರೀ. ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವರು ಇಲ್ಲ ಸರ್, ಯಾವ ಹೆಚ್ಚಿನ ಇಳುವರಿಯನ್ನು ತೆಗಿಬೇಕಂತಕ್ಕಂಥ ಮನೋಭಾವನೆ ಇಲ್ಲ ಸರ್ ಯಾರಲ್ಲಿ. ಸರ ಪ್ರಮಾಣದಲ್ಲಿ ನೀರು ಬಿಡಬೇಕಂತಕ್ಕಂಥದ್ದಿಲ್ಲ. ಹೀಗೆ ಇರೋದ್ರಿಂದ ಏನಾಗಿತ್ತು ಸರ್, ಭೂಮಿಗಳೆಲ್ಲ ಫಲವತ್ತತೆಯನ್ನು ಸರ್ ಕಳ್ಕೊಳ್ಳಿಕತ್ತವ್ರಿ. ಭಾಳ ಸರಿ ನಾನು ಕೆಲವೊಂದು ಹಳ್ಳಿ ಒಳಗಾದರೂ ಕೂಡ ಸರ್ ಕೆಲವೊಂದು ಕ್ಯಾಂಪ್ಗಳನ್ನು ಮಾಡಿ ರೈತರಿಗೆ ಸರ್ ಭಾಳ ಮನವರಿಕೆಯನ್ನು ಮಾಡಿದೆ ಸರ್ ನಾನು ರೀ. ಆ ಮುದೋಳು ಮತ್ತು ಬೆಳಿಗ್ಗೆಯಲ್ಲಿ ನೀವು ಭೂಮಿಯನ್ನು ಉಳಿಸ್ಕೊಳ್ರಿ, ಭೂಮಿಯನ್ನು ತಗೊಳ್ಳೋದಕ್ಕಿಂತಲೂ ಭೂಮಿ ಇದ್ದಂಥ ಭೂಮಿಯನ್ನು ಉಳಿಸ್ಕೊಂಡು ಹೋಗೋದು ಭಾಳ ಮುಖ್ಯದ ಅಂತ ನಾನು ರೈತರಿಗೆ ಸರ್ ಭಾಳ ಮನವರಿಕೆ ಮಾಡಿದೆ ರೀ. ನೀವು ಎಲ್ಲಿ ಕರಿತೀರಿ ನನ್ನ, ನಾನು ಅಲ್ಲಿ ಬಂದು ನಿಮಗೆ ಯಾವ ರೀತಿ ಮಾಡಿಕೊಡ್ಬೇಕು ಅನ್ನೋದು ಕೂಡ ನಾನು ನಿಮಗೆ ನಿಂತು ಹೇಳ್ತೀನಿ ಅಂತ ಅದನ್ನು ಕೂಡ ಸರ್ ನಾನು ರೈತರಿಗೆ ಒಂದು ವಿನಂತಿಯನ್ನು ಮಾಡಿಕೊಂಡಾಗ ಸರ್ ಅವರು ರೈತರು ಕೆಲವೊಂದು ರೈತರು ಒಪ್ಪಿದರು, ಕೆಲವೊಂದು ರೈತರು ಸರ್ ಒಪ್ಪಲಿಲ್ಲ. ಈಗ ವಿವೇಕಾನಂದ ಮಲ್ಲಪಾತಿನಿ ಅವರೇ, ಈಗ ನೀವು ಆರಾಮದಿಂದ ನೀವು ಕೃಷಿ ಮಾಡಿದವರು ಅಂದ್ರೆ ತಮ್ಮ ಒಂದು ಬಾಲ್ಯದ ಅನುಭವ ಹೇಗೆ, ನಿಮ್ ತಂದೆಯವರು ಕೃಷಿ ಮಾಡ್ತಾ ಇದ್ರು, ಅವಾಗಿನ ಒಂದು ಸ್ಥಿತಿಗತಿಗಳು ಹೇಗಿತ್ತು? ಅಂದ್ರೆ 50 ವರ್ಷಗಳ ಹಿಂದ್ಗಡೆ ಭೂಮಿ ಬಹಳ ಫಲವತ್ತಾಗಿದ್ದು, ಆಮೇಲೆ ಏನ್ ಹಾಕಿದ್ರು ಬಂಗಾರ ಬೆಳೀತಿದ್ರು. ಈಗ ಅದು ಸಮಸ್ಯೆ ಆಗಿದೆ, ಯಾಕಂದ್ರೆ ನಾವು ಸಾವಯವ ಔಷಧವನ್ನ ತೆಗೆದು ಬಿಟ್ಟಿವಿ, ಆಮೇಲೆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಮಣ್ಣಿನೊಳಗಿಲ್ಲ, ಮಣ್ಣಿನೊಳಗೆ ಜೀವಂತಿಕೆನೆ ಬಹಳ ಕಡಿಮೆ ಆಗಿದೆ. ಈಗ ಅವಾಗಿನ ಒಂದು ನಳನಳಿಸುವಂತ ದಿನಗಳಿದ್ವಲ್ಲ, ಯಾಕಂದ್ರೆ 6 ತಿಂಗಳ ಹೆಸರು, 6 ತಿಂಗಳ ಮಡಿಕೆ, ಅಂದ್ರೆ ಇವೆಲ್ಲ ಜವಾರಿ ಎಲ್ಲ ಬೆಳೀತಿದ್ರು, ಆಮೇಲೆ ತನ್ನಿಂದಾನೆ ಯಥೇಚ್ಛವಾಗಿ ಬಂದ್ಬಿಡ್ತಿದ್ವು. ಇನ್ನು ಹಬ್ಸಿಂಗ ಹಾಕಿದ್ರಿ ಮ್ಯಾಲಿಗಿಂತ ನೆಲದಾಗನ ಬಹಳ ಇರ್ತಿದ್ವು. ಆ ಒಂದು ನಿಮ್ಮ ಜೀವನ ಅದು ಹೇಗೆ, ಆ ಕೃಷಿ ಜೀವನ ಎಷ್ಟು ಸಂಪತ್ ಭರಿತವಾಗಿತ್ತು ನಿಮ್ಮ ತಂದೆಯವರ ಕಾಲದೊಳಗೆ, ಅದು ಹೇಗೆ ನಿಮ್ಮ ಮೇಲೆ ಒಂದು ಹೊಸ ಆಸಕ್ಕಿರಣವನ್ನು ಮೂಡಿಸ್ತಾ ಇತ್ತು, ಅದನ್ನ ಹೇಳಿ. ಮೊದಲಿಂದ ನಾವು ವಿಚಾರ ಮಾಡಬೇಕಾದ್ರೆ ಸರಿ ರೀ, ನಾವು ಸಣ್ಣವರಿದ್ದಾಗ ನಾವು ಕಬ್ಬನ್ನ ಸರ್ ಜಾಸ್ತಿ ಬೆಳೆದು ಜಾಸ್ತಿ ರೀ. ನಾವು ಈಗಾದ್ರೂ ಕೂಡ ಸರ್ ನಾವು ಭೂಮಿಗೆ ರೀ ತಿಪ್ಪಿ ಕತ್ತಾನ ಸರ್ ಬಹಳ ಪ್ರಮಾಣದಲ್ಲಿ ಕಡಿತೀವಿ ರೀ, ರಾಸಾಯನಿಕ ಗೊಬ್ಬರನ ಸರ್ ಬಹಳ ಕಡಿಮೆ ರೀ. ಈಗ ನಮ್ಮ ಹೊಲ ಸರ್ ಎಕರೆಗೆ 60 ಟನ್ ಸರ್ ಕಬ್ಬು ನಾವು ಕೇಳುವರಲ್ಲಿ ಸರ್ ನಾವು ಎತ್ತಿದ ಕೈ ಸರ್, ಅದಕ್ಕಿಂತ ಕಡಿಮೆ ಸರ್ ಯಾವಾಗಿಲ್ಲ. ನಮ್ಮ ತಂದೆಯವರು ಕೂಡ ಸರ್ ಬಹಳ ಕೃಷಿ ಮೇಲೆ ಬಹಳ ಒಂದು ಪ್ರಿಯಮರಿ ಸರ್. ಅವ್ರು ಮುಂಜಾನೆ ಒಂದ್ 2 ತಾಸು ಹೊಲದೊಳಗೆ ಕೆಲಸ ಮಾಡ್ಕೊಂಡು ಮುಂದಿನ ಕೆಲಸ ರೀ, ಅಲ್ಲಿ ಎಲ್ಲಿ ಕಸ ಇದ್ರೆ ನಡೆಯಂಗಿಲ್ಲ ಎಲ್ಲ ಸರ್. ಅದು ಕೃಷಿ ಒಳಗೆ ಬಹಳ ಅವರು ಕೂಡ ಸರ್ ಒಂದು 40 ವರ್ಷಗಳಿಂದ ಅನುಭವಕ್ಕರಿ, ಅವರಾದ್ರು ಕೂಡ ರೀ. ಬೇರೆದವರಿಗೆ ಕೂಡ ಅವ್ರಿಗೆ ಈ ರೀತಿ ಕೃಷಿ ಮಾಡ್ಬೇಕು ಅನ್ನೋದು ಕೂಡ ಸರ್ ಅವ್ರು ಎಷ್ಟೋ ಜನರಿಗೆ ಹೇಳಿದಾರೆ ರೀ. ನಾವು ಬಾಲ್ಯದಲ್ಲಿರುವಾಗ ನೋಡಿದ್ರೆ ಅಂದ್ರೆ ಸರ್ ನಮ್ಗೆ ಕೃಷ್ಣ ನದಿ ಸರ್ ಮೇಲದಂಡಿ, ಕೃಷ್ಣ ನದಿ ನೀರು ನಮಗೆ ರೀ. ತೋಟದಲ್ಲಿ ಸರ್ ಬಾವಿನೂ ಕೂಡ ಒಂದಿತ್ತು, ಆ ಬಾವಿ ನೀರು ಸ್ವಲ್ಪ ಸಪ್ಪಗಾತ ರೀ, ಹೊಳೆ ನೀರ ಮೇಲೆ ಅವಲಂಬಿತ ಮಾಡಿದೀವಿ, ಪೈಪ್ಲೈನ್ ಮಾಡಿದ್ವಿ ಸರ್. ಪೈಪ್ಲೈನ್ ಮುಖಾಂತರ ನಮ್ಮ ಕಬ್ಬಿಗೆ ನೀರನ್ನು ಅನುಕೂಲ ಆಯ್ತು. ಬೇಸಿಗೆ ಒಳಗೆ ಸ್ವಲ್ಪ ಸಮಸ್ಯೆ ಆಗ್ತದ ರೀ, ಆದ್ರೂ ಕೂಡ ನಾವು ಬಾವಿಯಿಂದ ಸ್ವಲ್ಪ ನೀರು ಅದಕ್ಕೆ ನಾವು ಉಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ರೀ. ಮತ್ತೆ ಮಳೆ ಆದ ನಂತರ ಮತ್ತೆ ಅದು ಕವರ್ ಆಗ್ತದ ರೀ. ಅದಕ್ಕಾಗಿ ಈ ರೀತಿ ಸರ್ ಆಗಿನ ಅನುಭವ ಸರ್ ನಾನು ತಮ್ಮ ಮುಂದೆ ಹೇಳ್ಬೋದು ಸರ್ ಅಷ್ಟೇ. ಅವಾಗ ತಿಪ್ಪೆ ಗೊಬ್ಬರ ಜಾಸ್ತಿ ಉಪಯೋಗ ಮಾಡ್ತಿದ್ರು, ಆಮೇಲೆ ರೈತರು ಮೈಮುರು ದುಡಿಯುವಂತ ಸ್ವಭಾವ ಬಹಳ ಇತ್ತು ಸರ್. ಇತ್ತು ಅದು ಪ್ರಾಮಾಣಿಕವಾಗಿ ಭೂಮಿ ಏನ 50 ವರ್ಷದೊಳಗೆ ಏನ್ ಮನ್ವಂತರ ಆಗಿದೆ, ಏನ್ ಬದಲಿ ಆಗಿದೆ 50 ವರ್ಷ ಅವಾಗಿನ ಒಂದು ಕೃಷಿ ಮಾಡೋದಕ್ಕೂ ಈಗಿನ ಕೃಷಿ ಮಾಡೋದು? ಇವತ್ತಿನ ಕೃಷಿ ಮಾಡೋದಕ್ಕೆ ಸರ್ ಆಗಿನ ಕೃಷಿ ಮಾಡೋದಕ್ಕೆ ನೋಡಿದ್ರೆ ಸರ್ ಬಹಳ ಅಜಗಜ ಅಂತಾರೆ ಸರ್ ವ್ಯತ್ಯಾಸ ಅದ ರೀ. ಒಂದು ಸಣ್ಣ ರೈತರು ಇರ್ಬೋದು ದೊಡ್ಡ ರೈತರನ್ನು ಸರ್ ಇವತ್ತು ನಾವು ಗಮನಿಸಿದರೆ ರೀ, ಸರಿ ಪ್ರಮಾಣದಲ್ಲಿ ಕೆಲಸ ಮಾಡತಕ್ಕಂಥ ಸರ್ ಆಳುಗಳು ಸಿಗಂಗಿಲ್ಲ ರೀ. ಅವರಿಗೆ ಯಾವ ರೀತಿ ಮಾಡಿಸ್ಬೇಕಂತಕ್ಕಂಥ ಸರ್ ಮಾಲಕರು ಸಿಗಂಗಿಲ್ಲ ರೀ. ಮಾಲಕರು ಆಳುಗಳನ್ನ ಕೆಲಸಕ್ಕೆ ಹಚ್ಚಿ ಸರ್ ಹೋಗಿಬಿಡ್ತಾರೋ ಅವ್ರು ಏನು ಮಾಡ್ತಾರೆ ಸರ್ ಅದಕ್ಕೆ ರೀ. ಎಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟರು, ಎಷ್ಟು ಗೊಬ್ಬರ ಹೋಗಿದ್ರು, ಎಷ್ಟು ತಿಪ್ಪೆ ಕತ್ತ ಕಡಿದ್ರು ಸರ್, ಅದೇನು ಇವತ್ತು ಗಮನಿಸ್ತಕ್ಕಂಥ ಮಾಲಕರು ಸರ್ ಯಾರೂ ಇಲ್ಲ. ತಾನೇ ಸ್ವತಾನಿತ್ಯ ಮಾಡ್ತಕ್ಕಂಥವ್ ಇದ್ರೆ ಸರ್ ಮಾತ್ರ ಭೂಮಿ ಇವತ್ತು ಫಲವತ್ತತೆಯನ್ನು ಕೊಡ್ತದೆ ರೀ. ಅಲ್ಲಿ ಏನಾಗೈತೆ ಅನ್ನೋದು ನಾವು ಕಂಡ್ಕೊಳ್ಳಿಕ್ಕೆ ಸರ್ ಮಾತ್ರ ಬರ್ತದೆ ರೀ. ಆಳುಗಳ ಮೇಲೆ ನಾವು ಅವಲಂಬಿತ ಆದ್ರೆ ಸರ್ ಭೂಮಿಯೊಳಗೆ ಏನ್ ಮಾಡಬೇಕು, ಅದು ಮಣ್ಣು ಫಲವತ್ತತೆ ಕಳ್ಕೊಂಡಿರ್ತೀವಿ ಇಲ್ಲ ಅನ್ನೋದು ಸರ್ ನೋಡ್ಲಿಕ್ಕೆ ನಮಗೆ ಸರ್ ಸಾಧ್ಯನೇ ಆಗೋದಿಲ್ಲ ರೀ ಇವತ್ತಿನ ಕೃಷಿ ಪ್ರಕಾರ ನೋಡಿದರೆ ರೀ. ಈಗ ಎಷ್ಟೋ ನಾವು ಕೇಳಿದ್ರೆ ಆ ಕಡೆ ಅವ್ರು ಏನ್ ಮಾಡ್ತಾರ ಅಂದ್ರೆ ನೀರ್ ಬಿಟ್ಟು ಬಿಡ್ತಾರ, ನೀರ್ ಒಂದ್ ಕಲ್ಲು ಹೋಗುದು, ಕಲ್ಲ ನೀರು ಸಿಡಿತಂದ್ರೆ ಅವಾಗ ನೀರು ಹೊಲ ತುಂಬೈತಂತ ಬಂದ್ ಮಾಡ್ತಾರ. ತಮ್ಮ ಹೊಲ್ದಾಗ ಹೋಯ್ತು, ಬೇರೆ ಹೊಲದಾಗ ನೀರ್ ಹೋಗೈತೋ ಗೊತ್ತಿಲ್ಲ. ಈಗಾದ್ರೂ ಕೂಡ ಸರ್ ತಾವು ಹೇಳಿದ ಪ್ರಕಾರ ಅದ ಪದ್ಧತಿ ಸರ್ ಐತ್ ಸರ್. ಈಗ ಏನ್ ಮಾಡ್ತಾರ, ನೀರ್ ಬಿಟ್ಟು ಮಾಲಕ್ ಏನ್ ಮಾಡ್ತಾನೆ ಸರ್ ಹೋಗಿಬಿಡ್ತಾನ್ರಿ. ಅದ್ ನೀರ್ ದಂಡಿಗೆ ಹೋದ ನಂತರ ಆ ದಂಡಿಂದ ಬರ್ತಾನ ಸರ್ ಗಾಡಿ ತಗೊಂಡ್ರಿ, ಒಂದ್ ನಿಂತ ಕಲ್ಲು ಹೋಗಿತಾನ್ರಿ. ಆ ಕಲ್ಲು ಟಮುಕ್ ಅಂತಂದ್ರೆ ನನ್ನ ಭೂಮಿ ಎಲ್ಲ ನೀರ್ ಹಾದತ್ತೆ ಅಂತ ಸರ್ ತಿಳ್ಕೊತಾರೆ. ಅದು ಯಾರು ಹೊಲದಾಗ ಹೋಗಿತ್ತು, ಏನ್ ನಾನು ಹೊಲದಾಗ ಟಮ ಅವಾಜ್ ಆಗಿತ್ತು, ಬೇರೆದ್ರ ಹೊಲದಾಗ ಅವಾಜ್ ಆಗಿತ್ತು ಅನ್ನೋ ಸರ್ ಅವ್ ನೋಡಂಗಿಲ್ಲ ರೀ. ಅದು ಅವಾಜ್ ಬಂದ ಕೂಡಲೇ ನಾನು ಹೊಲದಾಗ ನೀರು ಉಂಡತಿ. ಈ ಮಟ್ಟದಲ್ಲಿರ್ತಕ್ಕಂಥ ರೈತರು ಸರಿ ಓದ್ತದ ಹಿಂಗ್ ಮಾಡೋದ್ರಿಂದ ಹೆಂಗ್ ಬೆಳಿಲಿಕ್ಕೆ ಸಾಧ್ಯ? ಸಾಧ್ಯನಾಗುದಿಲ್ಲ ಸರ್. ಅದಕ್ಕೆ ನಮ್ಮ ರೈತ ಬಾಂಧವರು ಸಾಕ್ಷರಾಗಬೇಕು. ಮುಖ್ಯವಾಗಿ ಇವತ್ತು ಕೃಷಿ ಸಾಕ್ಷರ ಆಗೋದು ಬಹಳ ಮುಖ್ಯದ. ಯಾಕಂದ್ರೆ ಏನು ಬೆಳಿಬೇಕಂದ್ರೂ ತಾಂತ್ರಿಕತೆಯನ್ನ ನಾವು ಅಳವಡಿಸಬೇಕು. ಮತ್ತೆ ಸೈಂಟಿಸ್ಟ್ ಏನ್ ಹೇಳ್ತಾರ, ಯಾಕಂದ್ರೆ ನಾವು ಹೆಂಗ್ ಬೆಳೆಸ್ತೀವಿ ಮಕ್ಕಳಿದ್ದಂಗ ಅವು ಪೈರು ಬೆಳೀತದ. ಅದಕ್ಕೆ ನಾವು ಬಹಳ ಕಾಳಜಿಸಿಕೊಳ್ಬೇಕು ಅಂತ ತಮ್ಮ ಅಂಬೋಣ. ಈಗ ಎಲ್ಲಾ ಸಮಸ್ಯೆಗಳ ಮಧ್ಯನೂ ಕೂಡ ತಾವು ಸಾಕಷ್ಟು ಕಲಿತಂತವ್ರು. ಸಾಲಿ ಕಲಿತದಕ್ಕೆ ನಿಮ್ಗೆ ಏನ್ ಮಾಡ್ಯಾರ, ಕಾರ್ಯನಿರ್ವಹಣಾ ಅಧಿಕಾರಿ ಅಂತಿಕೊಂಡು ರೈತ ಉತ್ಪಾದಕ ಕಂಪನಿಗಳಿಗೆ ನಿಮ್ಮನ್ನು ನೇಮಿಸಿದ್ರು. ಅದು ಸರ್ಕಾರದಿಂದ ಪಗಾರ ಬರ್ತಿತ್ತು. ನಮ್ಗ ಈ ನಿಮ್ಮ ಅನುಭವ ಅಲ್ಲೇನದಲ್ಲ ನಾ ಹಂಚಿಕೊರಿ. ಮುಖ್ಯವಾಗಿ ಇವತ್ತಿನ ವಿಷಯ ಅಂತಂದ್ರೆ ರೈತ ಉತ್ಪಾದಕ ಕಂಪನಿಗಳು ಹೇಗೆ ರೈತರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾವೆ, ಮತ್ತೆ ರೈತ ಉತ್ಪಾದಕ ಕಂಪನಿ ಅಂದ್ರೆ ಏನು, ಅದನ್ನ ನಮ್ಮ ರೈತ ಬಾಂಧವರಿಗೆ ಏನ್ ಬೇರೆ ಬೇರೆ ಊರಗಳು ಮಾಡಕ್ ಅವಕಾಶ ಅದ, ಅದಕ್ಕೆ ಪ್ರಪ್ರಥಮ ಮಾಹಿತಿಯನ್ನ ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಮಾಡ್ಕೊಡ್ರಿ. ಈಗ ಮೊದಲು ಸರ್ ಈಗ ನಮ್ಮ ಒಂದು ಐಡಿಯಪ್ಪ ಅನ್ನತಕ್ಕಂಥ ಒಂದು ಸಂಸ್ಥೆಯ ಮತ್ತು ಅದರಿಂದನೇ ಬರ್ತಾನೆ ಸರ್. ಈಗ ರೀ ಐಡಿಯಪ್ಪ ಅನ್ನತಕ್ಕಂಥ ಸರ್ ಒಂದು ಸಂಸ್ಥೆ ಸರ್ ಅದ್ರಿ, ಯೂನಿವರ್ಸಿಟಿ ಡೆವಲಪ್ಮೆಂಟ್ ಫೌಂಡೇಶನ್ ಅಂತೇಳಿ. ಆ ಸಂಸ್ಥೆ ಸರ್ ಇರೋದು ಬೆಂಗಳೂರು ಮಾಡಿ ಏನು ಮಾಡಿದ್ರು ಅಂತ ಹೇಳಿದ್ರೆ ರೀ, ಅದರೊಳಗೊಂದು ಹಣಕಾಸಿನ ವ್ಯವಸ್ಥೆಗಳನ್ನು ಸರಿ ಅವ್ರು ಇಟ್ಕೊಂಡ್ರಿ. ಈಗ 5 ಮಂದಿ ಒಂದು ಗ್ರೂಪ್ ಮಾಡ್ಬೇಕು ಸರ್, ಅವ್ರಿಗೆ ನಾವು ಲೋನ್ ಕೊಡಿದ್ರಿ, ಅವ್ರಿಗೆ ಕೃಷಿಯನ್ನ ಅಥವಾ ಹೈನುಗಾರಿಕೆಯನ್ನು ಸರ್ ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರಿಗೆ ಮನವರಿಕೆ ಮಾಡಿಕೊಡೋ ಸಲುವಾಗಿ ಅದೊಂದು ಸಂಸ್ಥೆಯನ್ನು ಸರ್ ಅವ್ರು ಹುಟ್ಟಾಕಿದ್ರಿ. ರೈತರಿಗೆ ಹೊರಗಡೆ ಸಿಗ್ತಕ್ಕಂತಹ ವಸ್ತುಗಳಿಗಿಂತಲೂ ನಮ್ಮ ಉತ್ಪಾದನಾ ಸಂಸ್ಥೆಗಳು ಕಡಿಮೆ ದರದಲ್ಲಿ ಸಿಗಬೇಕು. ಅಲ್ಲಿ ಏನು ಸಿಗ್ತಿತ್ತು ಅಂತ ಹೇಳಿದ್ರೆ ಸರ್, ಅಲ್ಲಿ ತಡಪಾಲ್ ಅಂತ ನಾವು ಹೇಳ್ತೇವೆ ಸರ್, ತಡಪಾಲು, ಎಣ್ಣೆ ಪಂಪ್ ರೀ ಸರ್, ಗುರಿಕೆ, ನಗ, ಏನ್ ಕೆಲವೊಂದು ರೈತರು ಉಪಯೋಗ ಮಾಡತಕ್ಕಂತಹ ಸಾಮಾನುಗಳು ಸರ್ ಏನಿದ್ರಲ್ಲ ನಮ್ಮ ಸಂಸ್ಥೆಗಳು ಸರ್ ಬಹಳ ಕಡಿಮೆ ದರದಲ್ಲಿ ಸಿಗ್ತಿದ್ವು ಸರ್. ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವೊಂದು ರೈತ ಉತ್ಪಾದನಾ ಸಂಘ ಅಂತ ಮಾಡಿದವ್ರಿ. ಅದಕ್ಕೆ ಏನ್ ಮಾಡಿದ್ವಿ ಸರ್, ನಾವು 6 ಮಂದಿನ ನಿರ್ದೇಶಕರನ್ನಾಗಿ ನೇಮಕ ಮಾಡ್ಕೊಂಡಿವ್ರಿ. ನೇಮಕ ಮಾಡಿಕೊಂಡು ಅವರ ಪ್ರತಿ ವರ್ಷದಂತೆ ಏನ್ ಖರ್ಚು ವ್ಯವಸ್ಥೆಗಳು ಏನ್ ನಡೀತಾವಲ್ಲ ನಮ್ಮ ಸಂಸ್ಥೆ ಒಳಗ, ಪ್ರತಿ ಮಾರ್ಚ್ ಎಂಡಕ್ಕೆ ಅವ್ರನ್ನ ಕರೆಸಿ ಅವರಿಗೆಲ್ಲ ಸರ್ ಲೆಕ್ಕ ರೂಪವಾಗಿ ನಾವು ಹೇಳ್ತಿದ್ವಿ ಸರ್, ಅಲ್ಲಿ ಇಷ್ಟು ಮಾಲು ಸಾಮಾನುಗಳನ್ನು ತಂದಿವಿ, ಇಷ್ಟು ಖರ್ಚಾಗ್ಯದ, ಇಷ್ಟು ನಾವು ರೈತರು ಕೊಟ್ಟಿವಿ, ಇಷ್ಟು ರೈತರನ್ನು ಬರಬೇಕು, ಇದನ್ನೆಲ್ಲ ಸರ್ ನಾನು ಅವ್ರಿಗೆ ಏನ್ ಮಾಡ್ತಿದ್ದೇನೆ ಎಲ್ಲ ಮನವರಿಕೆ ಮಾಡ್ತಿದ್ದೇನೆ. ಮನವರಿಕೆ ಮಾಡಿಕೊಂಡು ಕೆಲವೊಂದು ರೈತರು ನನಗೆ ಪ್ರಶ್ನೆಗಳನ್ನ ಮಾಡ್ತಾರೆ ಸರ್, ಅವರು ಸರ್ ಮತ್ತೆ ನೀವು ನಮ್ಮಲ್ಲಿ ಸ್ವಲ್ಪ ಬೆಳೆ ಬಗ್ಗೆ ನೀವು ಏನು ಹೇಳಕ್ ಬರ್ತೀರೇನ್ರಿ? ಭಾಳ ಕಡೆ ಹೋಗ್ಯಾನ ಸರ್ ನಾನು ರೀ, ಹೋಗೇನ್ರಿ ಚಿಕ್ಕೋಡಿ ಒಳಗೂ ಕೂಡ ಸರ್, ಅಲ್ಲಿ ಒಮ್ಮೆ ಎಕ್ಸಂಬದೊಳಗೆ ರೀ ಒಂದು 11 ದಿವಸ ಸರ್ ರೈತರಿಗೆ ತರಬೇತಿಯನ್ನು ಕೂಡ ನಾ ಕೊಟ್ಟಿದ್ದೇನೆ ರೀ. ಒಂದು 250-300 ಜನಕ್ಕೆ ರೈತರಿಗೆ ರೀ ತರಬೇತಿಯನ್ನು ಕೂಡ ಕೊಟ್ಟೆ ಸರ್. ಅಲ್ಲೇ ಸಮೀಪ ಹಳ್ಳಿಯೊಳಗೂ ಕೂಡ ಕೆಲವೊಂದು ರೈತರು ನನ್ನನ್ನು ಕರ್ಕೊಂಡು ಹೋಗಿ ಯಾವ ರೀತಿ ಬೆಳೆಯನ್ನು ಮಾಡಬೇಕು ಅನ್ನೋದು ಕೂಡ ಅವರು ತಿಳ್ಕೊಂಡ್ರು ಸರ್, ಅದನ್ನು ಕೂಡ ನಾನು ಅವ್ರಿಗೆ ತಿಳಿಸಿಕೊಟ್ಟಿನ್ರಿ. ಈಗ ವಿವೇಕಾನಂದ ಅಥಣಿಯವರ, ಸಣ್ಣ ಹಿಡುವಳಿದಾರರಿಗೆ ಸುಸ್ಥಿರ ಜೀವನೋಪಾಯ ಉತ್ತೇಜನ ಯೋಜನೆಯನ್ನ ನೀವು ರೈತ ಬಾಂಧವರಿಗೆ ನೀವು ಮಾಡಿಕೊಟ್ರಿ. ಯಾಕಂದ್ರೆ ಯಾವಾಗ್ಲೂ ಕೂಡ ನಾವು ದೊಡ್ಡ ದೊಡ್ಡ ರೈತರು ತಮ್ಮ ಆರ್ಥಿಕ ತೊಂದರೆ ಇರುವುದಿಲ್ಲ, ಅವ್ರಿಗೆ ಹೆಂಗಾರ ಮಾಡ್ತಾರ. ಹಿಂಗಾಗಿ ಈ ಕರೆಣ ದೊಡ್ಡ ದೊಡ್ಡ ರೈತರಿಂದನೇ ನಮ್ಮ ಭೂಮಿಗೆ ತೊಂದರೆ ಆಗ್ಯದ. ಅವ್ರೇನ್ ಮಾಡ್ತಾರ್ರಿ, ಹೆಚ್ಚು ರಾಸಾಯನಿಕಗಳನ್ನ ಹಾಕಿಬಿಡ್ತಾರ, ಹಾಕಿ ಬಟ್ ಬೇಗ ತೆಗಿಬೇಕು ಅಂತಾರೆ. ಈಗ ನೋಡ್ರಿ ಹೇಳಿದ್ರೆ ಅಥಣಿ ಕಡೆ ಈಗ 60 ಕ್ವಿಂಟಲ್ ಆಗುವಂತ ಈಗ 30ಕ್ಕೆ ಬಂದ. ಯಾಕೆ ಬಂದದ ಅಂದ್ರೆ ರಾಸಾಯನಿಕ ಮಾಡಿ ಭೂಮಿಯನ್ನ ಹಾಳು ಮಾಡ್ಬಿಟ್ಟು. ಅದ ಸಣ್ಣ ಸಣ್ಣ ರೈತರು ಇದ್ರೆ ಹಂಗ ಮಾಡುದಿಲ್ಲ ಸರ್. ಅವ್ರೇನ್ ಮಾಡ್ತಾರ ತಮ್ಮ ಕಾಳಜಿಯಿಂದ ಜತನವಾಗಿ ಕಾಪಾಡ್ತಾರೆ ಭೂಮಿ ಮೇಲೆ ಸರ್. ಅದು ಅವಲಂಬನೆ ಇರ್ತದ ರೀ, ಅದು 1 ಎಕರೆ ಒಳಗೆ ಅವ್ರ ಜೀವನ ಮಾಡಬೇಕು, ಅವ್ರ ಮೈಮೂರು ಸರ್ ದುಡಿತಾರ ಸರ್ ಅದ್ರೊಳಗೆ. ಈಗ ಸಣ್ಣ ಹಿಡುವಳಿದಾರ ಏನ್ ಮಾಡ್ಬೇಕು ಅಂದ್ರೆ ಈಗ ಕೆಲವೊಂದಿಷ್ಟು ಜೀವಾಮೃತ ತಯಾರು ಮಾಡುವಂತದ್ದು, ಆಮೇಲೆ ಸಾವಯವ ಔಷಧಗಳನ್ನು ಉಪಯೋಗ ಮಾಡಿಕೊಂಡು ಅಂದ್ರೆ ನಾವು ಹಸುಗಳನ್ನು ಸಾಕಣೆ ಮಾಡಿ ಸಾಕಬೇಕು. ತಿಪ್ಪೆ ಗೊಬ್ಬರ ಮಾಡೋದ್ರ ಜೊತೆಗೆ ಈ ಜೀವಾಮೃತ ತಯಾರು ಮಾಡ್ಕೋತಾರೆ, ಆಮೇಲೆ ಬೀಜಾಮೃತ ಮಾಡ್ತಾರೆ ಸರ್. ಮಾಡಿ ಅಂದ್ರೆ ಬೀಜಾಮೃತ ಈ ಒಂದು ಯೋಜನೆ ಒಳಗ ಹೇಗೆ ರೈತ ಬಾಂಧವರು ಒಂದು ಸ್ವಾವಲಂಬನೆಯನ್ನು ಗಳಿಸ್ತಾರೆ ಈ ಯೋಜನೆ ಒಳಗೆ ಸರ್? ನಾನು ರೈತರಿಗೆ ನಾನು ಏನು ಮನವರಿಕೆ ಮಾಡಿಕೊಡ್ತಕ್ಕಂಥ ಸರ್ ಮುಖ್ಯ ವಿಷಯ ಏನು ಅಂತಂದ್ರೆ ರೀ, ದನಕರುಗಳ ಸಾಮಾನ್ಯವಾಗಿ ಸರ್ ಎಲ್ಲ ರೈತರು ಸಾಕಿರ್ತಾರೆ, ಹಳ್ಳಿ ಒಳಗೆ ನಾವು ಸಾಮಾನ್ಯವಾಗಿ ನೋಡ್ತೀವಿ ಸರ್ ಅದನ್ನೆಲ್ಲ. ಈ ದನಕರುಗಳಿಗೆ ಏನಾದರೂ ರೋಗ ರುಜಿನಗಳು ಬಂದ್ರೆ ನಾವು ಏನು ಅವಲಂಬನೆ ಮಾಡಿವು ಸರ್ ಅಂತಂದ್ರೆ ವೈದ್ಯರನ್ನ ನಾವು ಅವಲಂಬನೆ ಮಾಡಿವು ಸರಿ. ಈ ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ರೈತರು ಒಂದು 4-5 ದನಗಳನ್ನ ಅವರು ಸಾಕಾಣಿಕೆ ಮಾಡಿಕೊಂಡಾಗ ದನಕರುಗಳಿಗೆ ಏನಾದ್ರು ಒಂದು ಆರೋಗ್ಯ ತಪ್ಪಿದಾಗ ನಾವು ವೈದ್ಯರನ್ನ ಸರ್ ಅವಲಂಬನೆ ಮಾಡಿದಾಗ ಅವರು ಬಂದು ಇಂಜೆಕ್ಷನ್ ಮಾಡಿ ಗುಳಿಗೆ ಕಟ್ಟು ಹೋಗ್ಬೇಕಾದ್ರೆ ಸರ್ ಒಂದು ಮಿನಿಮಮ್ 1,000 ರೂಪಾಯಿ ತಗೋತಾರೆ. ನಾನು ನೋಡಿದ್ದೇನೆ ಸರ್ ಬಹಳ ಕಡೆ ಕಡಿಮೆ ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಅದು 2,000 ಕೂಡ ಸರ್ ಬಹಳ ಹೊರೆ ಆಗಿಬಿಡ್ತದೆ ರೀ. ಅದು ಹಂಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸರ್ ಮನೆಯಲ್ಲಿನ ಕೆಲವೊಂದು ಮದ್ದುಗಳನ್ನು ತಯಾರಿ ಹಾಗೆ ಮಾಡಬೇಕು ಅನ್ನೋದನ್ನು ಸರ್ ನಾನು ರೈತರಿಗೆ ನಾನು ಭಾಳ ಹೇಳಿಕೊಟ್ಟಿದ್ದೇನೆ ಸರ್. ಎಲ್ಲರೂ ಸಾಮಾನ್ಯವಾಗಿ ಉದಾಹರಣೆ ತಮಗೆ ಮುಂದೆ ನಾನು ಹೇಳಬೇಕಂದ್ರೆ ಸರ್, ಈಗ ಕೆಚ್ಚಲು ಬಾವು ಬಂದಾಗ ಏನು ಮಾಡಬೇಕು, ಬಾಯಿಬೇನೆ ಬಂದಾಗ ಏನು ಮಾಡಬೇಕು? ಈಗ ದನಗಳು ಸರ್, ಈಗ ನಾವು ರೈತರೆಲ್ಲ ನಾವು ದನಗಳು ಹಾಲು ಹೈನ ಮೇಲೆ ಅವಲಂಬಿತ ಮಾಡಿರ್ತೀವಿ ರೀ. ಇವತ್ತು ಸಪೋಸ್ ಅದು ಇವತ್ತೊಂದು ಎಮ್ಮೆ ಅದು ಗರ್ಭನೇ ಅದು ಧರಿಸಲಿಲ್ಲ, ಯಾವ ರೀತಿ ಗರ್ಭನ ಧರಿಸಬೇಕು ಅನ್ನೋದನ್ನು ಕೂಡ ಸರ್ ರೈತರಿಗೆ ನಾನು ಹೇಳಿಕೊಟ್ಟಿದ್ದೇನೆ ಸರ್. ಅದನ್ನು ರೈತರಿಗೆ ಅಂದ್ರೆ ಸುಣ್ಣದ ತಿಳಿನೀರನ್ನ ಕೆಲವೊಂದು ಪದ್ಧತಿಗಳನ್ನ ಯಾವ ರೀತಿ ಸರ್ ರೈತರು ಅಳವಡಿಸಿಕೊಳ್ಬೇಕು? ಏನದು ಸುಣ್ಣದ ತಿಳಿನೀರು? ಈಗ ದನ ಸರ್, ಈಗ ಆಕಳು ಸರ್, ಈಗ ಅಥವಾ ಎಮ್ಮೆ ಬಹಳ ದಿವಸಗಳಿಗೆ ಗರ್ಭ ಧರಿಸಂಗಿಲ್ಲ. ಆಗ ನಾನು ರೈತರಿಗೆ ನಾನು ಹೇಳಿದಂತ ಉಪಾಯ ಏನಂದ್ರೆ ಸರ್, ಈಗ ಒಂದು 10 ಲೀಟರ್ ನೀರೊಳಗೆ ಸರ್ ಶುದ್ಧವಾದಂತ ನೀರೊಳಗೆ ರೀ ಅದರೊಳಗೆ ಒಂದು 1/2 ಕೆಜಿ ಸುಣ್ಣ ಹೋಗಿದ್ವಿ ಸರ್. ಸುಣ್ಣ ಹೋಗೋದು ಒಂದು ದಿವಸ ಬಿಡುದು ಅದನ್ನ ಮೇಲೆ ಮುಚ್ಚಿ ಬಿಟ್ಟು ಬಿಡೋ ಸರ್. ಅದನ್ನು ಅದನ್ನ ಮುಂಜಾನೆ ಎದ್ದ ಕೂಡಲೇ ತಿಳಿ ನೀರು ಬಂದಿರ್ತದೆ ಸರ್ ಮೇಲೆ, ಅದನ್ನ ಒಂದು ಚರಿ ತಿಳಿ ನೀರು ತಗೊಳ್ದ್ರಿ. ನಾವು ದನಗಳಿಗಂತೂ ಸರ್ ಹಳ್ಳಿ ಒಳಗೆ ಸಾಮಾನ್ಯವಾಗಿ ಮುಸುರಿಯನ್ನು ನೀಡ್ತೀವ್ರಿ. ಆ ಮುಸುರಿ ಒಳಗೆ ಸರ್ ಅದನ್ನ ಬೆರೆಸಿ ದನಿ ಕಟ್ಟಬಿಡೋದ್ರಿ. ಗರ್ಭ ಧರಿಸಲಾರದಂತ ದನಕ್ರಿ ಒಂದು ವಾರ ಮಾಡಿದ್ರೆ ಸರ್ ಒಂದು ನೆಕ್ಸ್ಟ್ ಸರ್ ಅದು 9 ಅಥವಾ 10 ದಿವಸಕ್ಕೆ ಅದು ದನ ಸರ್ ಬೆದಿಗೆ ಬರಲೇಬೇಕ್ರಿ. ಇದು ನಮ್ಮ ಸದಾ ನಾವು ಪ್ರಾಕ್ಟಿಕಲ್ ಮಾಡಿದ್ದೆ ಸರ್ ಮೊದಲದಲ್ಲಿ ಸರ್. ಇದ್ರಿ ಅವತ್ತು ರೈತರಿ ಆ ದನವನ್ನು ಸರಿ ಕಟುಕುರಿಗೆ ಕೂಡಲಕ್ಕೆ ಹೊಂಟಿದ್ರಿ. ಅವನ ತೋಟಕ್ಕೆ ಸರ್ ಭೇಟಾಗ್ಲಕ್ಕೆ ನಾ ಹೋಗಿನ್ರಿ. ಯಾಕ್ರಿ ಸಾವುಕಾರ ಎಲ್ಲಿ ಹೋಗ್ತಿದ್ದ ದನ ಅಂತ ಕೇಳಿದಾಗ ಇಲ್ರಿ ಒಟ್ಟ ಕಟ್ಟವಾದ ಸರ್ ಅದು ಬೆದಿಗೆನೆ ಬರುವತ್ರಿ, ನಾನು ಅದನ್ನ ಕಟಕರಿ ಕೂಡಲಾತೀನಿ ಅಂತಂದ್ರೆ. ನಾ ಒಂದು ಉಪಾಯ ಹೇಳ್ತಾನೆ ಮಾಡ್ತೀನಿ ಸಾವುಕಾರ ಅಂತ ನಾ ಕೇಳಿದ್ರಿ. ಬ್ಯಾಡ ಬಿಟ್ರಪ್ಪ ಸರ್ ಬೇಸರ ಆಗಿತ್ತು ಅಂದ, ಇನ್ನೊಂದು 10 ದಿವಸ ಮಾಡ್ರಿ, ಇನ್ನೊಂದು 10 ದಿವಸ ನನ್ನ ನೀವು ಬೇಕಾರೆ ಬೇರೆ ಬೇಕಾದ್ರೆ ನಿಮಗೆ ಮೇವು ತಂದು ನಾನು ಹೋಗಿತ್ತು ಬಂದ ಅಲ್ಲಿ ಮೊದಲಿನಿಂದ ಬಂದೆ ನಿಮ್ಗೆ ಕಷ್ಟ ಆಗಿತ್ತಂದ್ರೆ ಕೂಡಲೇ ನನ್ನ ಮಾತಿಗೆ ಸರ್ ಬೆಲೆ ಕೊಟ್ಟೆ ಎಮ್ಮೆ ಗಾರ್ಡನ್ಸ್ ಸರ್ ಇಳಿಸ್ಕೊಂಡ್ರಿ. ನಾ ಸುಣ್ಣದ ತಿಳಿನೀರು ಬಗ್ಗೆ ಸರ್ ಅವ್ನು ಹೇಳಿಕೊಟ್ಟಾಗ ಅವೆಲ್ಲ ಮಾಡಿದ್ರಿ ಸರ್. 11ನೇ ದಿವಸಕ್ಕೆ ಎಮ್ಮೆ ಸರ್ ಬೆದಿಗೆ ಬಂತ್ರಿ, ಅದನ್ನು ಮಾಡಿದ್ರಿ. ಮುಂದೆ ಬೀಳಿಗೆ ಒಳಗೆ ಸರ್ ಅಲ್ಲಿ ಒಬ್ರು ರೈತರಿಗೆ ಮನೆಗೆ ಹೋದಾಗ, ಸರ್ ನಾವು ಗೊಂಜಾಳ ಹಾಕಿವಿ ಸರ್, ಗೊಂಜಾಳಕ್ಕೆ ಸೈನಿಕ ಹುಳ ಬಾಳ ಬಿದ್ದಿದ್ರಿ, ಏನ್ ಮಾಡಬೇಕು ಅಂತ ಕೇಳಿದ್ರು. ನಾನು ರೈತರನ್ನ ಸರ್ ಯಾವುದೇ ಒಂದು ರಾಸಾಯನಿಕವಾಗಿ ಔಷಧಿಗಳನ್ನ ಉಪಯೋಗ ಮಾಡ್ಲಿಕ್ಕೆ ಸರ್ ಒಟ್ಟ ಹಾಸಲಿಲ್ರಿ. ಮನೆಯೊಳಗನ ಸರ್ ಅವ್ರ ಕಡೆಯಿಂದ ತಯಾರು ಮಾಡಿಸಿ, ಏನ್ ಬೇಕಾದ ಸಾಮಾನುಗಳನ್ನ ಅವ್ರ ಕಡೆಯಿಂದ ತರಿಸಿ. ಮುಖ್ಯವಾಗಿ ಸರ್ ನಾನು ತರಿಸ್ತಕ್ಕಂತ ವಸ್ತುಗಳು ಏನಂದ್ರೆ ಸರ್, ಗೋಮೂತ್ರವನ್ನು ಸರ್ ಬಹಳ ತರಿಸಿದ್ರಿ, ಸಂಬಂಧಪಟ್ಟಂಗೆ ಕೆಲವೊಂದು ಸಾಮಗ್ರಿಗಳನ್ನು ಸರ್ ನಾ ತರಿಸಿದ್ದೇನೆ ಸರ್ ರೈತರ ಕಡೆಯಿಂದ. ರೀ ನಾನೇ ಮಾಡಿಸಿನಿ, ನಾನೇ ಮಾಡಿಸ್ಕೊಂಡು ಅದು ಸೈನಿಕ ಹುಳಕ್ಕೆ ನಾ ಹೇಳಿದ ಪ್ರಕಾರ ಸರ್ ಮಾಡಿದ್ರಮ್ಮ, ಮಾಡಿ ಔಷಧ ಹೊಡೆದ್ರಿ. ಸಾಯಂಕಾಲ ನನಗೆ ಫೋನ್ ಮಾಡಿದ್ರಿ, ಸರ್ ಎಲ್ಲ ಸೈನಿಕ ಕೂಡ ಸಾತ್ ಹೋಗ್ಯಾವ ನೋಡ್ರಿ ಸರ್ ಅಂದ್ರೆ. ಇವತ್ತು ನಾವು ಟಿಕ್ಟಾಕ್ ಅಂತ ಒಂದು ಔಷಧ ಬರ್ತದೆ ಸರ್ ಹೊರಗಡೆ ರೀ, ರಾಸಾಯನಿಕ ಔಷಧ ರೀ, ಅದ್ರದ್ದು ಬೆಲೆ ಸರ್ ಇವತ್ತು 1500 ರೂಪಾಯಿ ಐತ್ರಿ. ಅವಾಗ ನಾ ಸರ್ 300 ರೂಪಾಯಿದಾಗ ನಾ ಸರ್ ಅವಾಗ ಹುಳುಗಳನ್ನೆಲ್ಲ ಹೋಗಂಗೆ ಮಾಡೀನಿ ಸರ್ ಎಲ್ಲರೂ, ಭಾಳ ಖುಷಿ ಆಯ್ತು ನಮಗೆ ನೋಡ್ರಿ. ಹಾಂ ರೀ, ಅಂದ್ರೆ ಇದು ಸುಸ್ಥಿರ ಜೀವನೋಪಾಯ. ನಾವು ಇನ್ಕಮ್ ದುಪ್ಪಟ್ಟ ಆಗ್ಲಿ ಅಂದ್ರೆ ಪರವಾಗಿಲ್ಲ, ಖರ್ಚು ಉಳಿತಂದ್ರೆ ಖಂಡಿತ ಉಳಿದ ಉಳಿತಾಗಿದ್ದೆ. ಬಡ ರೈತರಿಗೆ ಖರ್ಚು ಮಾಡ್ಲಾರ್ದಂಗ ಮನೆಯಲ್ಲೇ ನಾವು ಖರ್ಚು ಕಡಿಮೆ ಮಾಡ್ಕೊಂಡು ಅದರಿಂದ ಉಪಯೋಗ ತಗೊಳ್ತಕ್ಕಂತ ನಮ್ಮ ಅಜ್ಜ ಮತ್ತೆ ನಮ್ಮ ತಂದೆಯವ್ರ ಕಾಲದಾಗ ಇತ್ತಲ್ರಿ, ಅವ್ರೇನ್ ಮಾಡ್ತಿದ್ರು ಈ ಹೊಳ್ಳಿ ತೌಡಿಗೆ ಉಡ ಎಲ್ಲ ಕೂಡಿಸಿ ಅಂದ್ರೆ ವಾರಕ್ಕೊಮ್ಮೆ ಈ ತರ ಟಾನಿಕ್ ತರ ಊಟ ಕೊಡ್ತಿದ್ರು ಆಕಳಿಗೆ ಎಮ್ಮಿಗೆ, ಆಮೇಲೆ ಎತ್ತುಗಳಿಗೆ ಪೌಷ್ಟಿಕ ಆಹಾರ ಕೊಡ್ತಿದ್ರು. ಹಿಂಗಾಗಿ ಅವು ಮನೆ ಬಿಟ್ಟು ಎಲ್ಲಿ ಹೋಗಿದ್ರು, ಭೂಮಿ ಕೆಲಸನು ಸರ್ ಮಕ್ಕಳಂಗ್ ನೋಡ್ಕೋತಿದ್ರು, ಮಕ್ಕಳಂಗ್ ನೋಡ್ಕೋತಿದ್ರಿ, ಕೆಲಸನು ಕೂಡ ಸರ್ ಅವಷ್ಟು ನಂದಪ್ಪ ಅನ್ನತಕ್ಕಂತ ಕೆಲಸನ ಮಾಡ್ತಿದ್ರು. ಪ್ರೀತಿಯನ್ನು ಕೊಟ್ಟು ಅಂದ್ರೆ ಅದು ಖಂಡಿತ ವಾಪಸ್ ಪ್ರೀತಿ ಕೊಡ್ತಾರೆ ಅವುಗಳಿಂದ ಸರ್ ನಾವು ಪ್ರೀತಿ ತಗೊಳ್ತಕ್ಕಂತ ಆಗಿನ ರೈತರಿದ್ದಾರೆ. ಈಗ ಎಲ್ಲ ಎತ್ತುಗಳು ಕೂಡ ಸರ್ ಇವತ್ತೆಲ್ಲ ಮಾಯ ಆಗ್ಯಾವ ಸರ್, ಈಗ ಎಲ್ಲಿ ಎತ್ತುಗಳು ಕಾಣಿಸಂಗಿಲ್ಲ, ಎಲ್ಲ ಯಂತ್ರಗಳು ಬಂದು ಸರಿಗ್ರಿ. ನೋಡ್ರಿ ನೀವು ಯಾಕಂದ್ರೆ ವೈದ್ಯಕೀಯವಾಗಿ ಕೂಡ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡಿರಿ, ಸಂತೋಷ. ಈಗ ನಾವು ರೈತ ಉತ್ಪಾದಕ ಕಂಪನಿಯೊಳಗೆ ನೀವು ನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡಿರಿ, ನೀವು ಸಾಕಷ್ಟು ರೈತರನ್ನ ಸಮೀಪದಿಂದ ನೋಡಿರ್ತೀರಿ, ದೊಡ್ಡ ರೈತರು ನೋಡಿರ್ತೀರಿ, ಸಣ್ಣ ರೈತರು ನೋಡಿರ್ತೀರಿ, ಅಂದ್ರೆ ಅಲ್ಲಿ ಏನು ಸವಾಲುಗಳು ಬರ್ತದ, ಮತ್ತೆ ರೈತ ಉತ್ಪಾದಕ ಕಂಪನಿಯನ್ನ ನಡೆಸಬೇಕು ಅಂತಂದ್ರೆ ಬರುವ ಸವಾಲುಗಳನ್ನ ಹೆಂಗೆ ಎದುರಿಸಬೇಕು ಅಂತ ನೀವು ಮಾರ್ಗದರ್ಶನ ಮಾಡ್ತಿದ್ರಿ? ನಿಮ್ಮ ದೊಡ್ಡ ರೈತರೆಲ್ಲ ನಿಮ್ಗೆ ಹೆಂಗ ಒಂದು ಮಾಹಿತಿ ಮಾಡ್ಕೊಡ್ತಿದ್ರು, ನೀವು ಹೆಂಗ ಒಬ್ಬ ಯಶಸ್ವಿ ನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡಿದ್ರಿ? ನನ್ನ ಅನುಭವ ಪ್ರಕಾರ ಸರ್ ನಾನು ದೊಡ್ಡ ರೈತರಿಗೆ ಸರ್ ಬಹಳ ನಾನು ವಿನಂತಿ ಸರ್ ಮಾಡ್ಕೊಂಡಿಲ್ಲ ಸರ್ ಯಾವಾಗಲೂ, ಸಣ್ಣ ಹಿಡುವಳಿದಾರರನ್ನು ಮಾತ್ರ ಸರ್ ನನ್ನ ಗಮನಕ್ಕೆ ತಗೊಂಡಿದ್ದೇನೆ. ಅಂದ್ರೆ ಶ್ರೀಮಂತರನ್ನು ಸರ್ ಶ್ರೀಮಂತರಾಗಿ ಮಾಡೋದು ಬೇಡ್ರಿ, ಬಡವರನ್ನ ಸ್ವಲ್ಪ ಶ್ರೀಮಂತರನ್ನು ಮಾಡತಕ್ಕಂತ ಸರ್ ನನ್ನಲ್ಲಿ ಒಂದು ಉದ್ದೇಶ ಇತ್ತು. ಕಡಿಮೆ 2-3 ಎಕರೆ ಜಮೀನು ಯಾವ ರೈತರನ್ನ ಇರ್ತೈತ್ರಿ, ಆ ರೈತರಿಗೆ ಹೋಗಿ ಸರ್ ಅವ್ರಿಗೆ ಮನವರಿಕೆ ಮಾಡಿಕೊಂಡು ಅವ್ರ ಮನೆಯೊಳಗೆ ಇರತಕ್ಕಂಥ ಮಕ್ಕಳನ್ನ ಅವರ ಕುಟುಂಬವನ್ನು ಸರ್ ಕೂಡಿಸ್ಕೊಂಡು ನಾನು ಕೂಡ ಸರ್ ಅವ್ರಿಗೆ ಒಂದು ಪಾಠ ಮಾಡಿದಂಗೆ ಸರ್ ಪಾಠ ಮಾಡ್ತಿದ್ದೀರಿ, ಈ ರೀತಿ ನೀವು ಮಾಡಬೇಕು, ಅದಕ್ಕೆ ನಾನು ಮಾಡಿ ತೋರಿಸ್ತೀನಿ, ಈ ರೀತಿ ಹೇಳ್ತೀನಿ ಸರ್ ನಾ ರೀ. ಅವರೆಲ್ಲ ಅದಕ್ಕೆಲ್ಲ ಒಪ್ಪಿಗೆ ಮಾಡ್ತಿದ್ದಾರೆ. ಆದರೂ ಕೂಡ ಸರ್ ಕೆಲವೊಂದು ರೈತರಲ್ಲಿ ಸವಾಲುಗಳು ಸರ್ ಬರ್ತಿದ್ದು ರೀ, ಸಾವಯವ ಕೃಷಿ ಏನ್ ಮಾಡೋದು ಬಿಟ್ರಿ, ನಮ್ಗೆ ಅದು ಬಹಳ ಬೇಜಾರಾಗ್ತದೆ, ಗೊಬ್ಬರ ತರ್ತೀವ್ರಿ ಉದುರಿ ಕೊಡ್ತಾನವ ತಂದು ಒಗೆದು ಬಿಡ್ತೀವ್ರಿ, ಹಿಂಗೆಲ್ಲೂ ಕೂಡ ಸರ್ ಬಹಳ ಸಮಸ್ಯೆಗಳು ಬಂದ್ರಿ. ಆದ್ರೂ ಕೂಡ ಸರ್ ಅವ್ರಿಗೆ ನಾವು ಬಹಳ ತಿಳಿಸಿ ಹೇಳಿ ಭೂಮಿಯನ್ನು ಉಳಿಸ್ರಿ, ಅವ್ರ ಮನೆಯೊಳಗೆ ಶಾಲೆ ಕಲಿತಕ್ಕಂತ ಹುಡುಗರಿಗೆ ಸರ್ ಅವ್ರ ತಂದೆ ತಾಯಿಗಳು ಅನಕ್ಷರಸ್ಥರನ್ನು ಬಿಟ್ಟು ಅವ್ರಿಗೆ ಸರ್ ನಾ ಬಹಳ ಮನವರಿಕೆ ಮಾಡಿದ್ದೀನಿ, ಕಲಿತಂತ ಹುಡುಗರಿಗೆ ರೀ ಅವ್ರಿಗೆ ಮನವರಿಕೆ ಮಾಡಿ ಅವರು ಕೆಲವೊಂದು ನಮ್ಮಿಂದ ವಿಷಯಗಳನ್ನು ಸರ್ ತಿಳ್ಕೊಂಡ್ರಿ, ಅವರು ಕೂಡ ಈ ಒಳಗೆ ಸಮಗ್ರ ಸಾವಯವ ಕೃಷಿಗೆ ಬಂದ್ರಿ. ಅಲ್ಲಿ ಬೀಳಿಗೆಯೊಳಗೆ ಸರ್ ಒಂದು ಗುಲಗಾ ಜಂಬಿಗೆ ಅಂತ ಸರ್ ಒಂದು ಊರು ಬರ್ತದೆ ರೀ, ಅಲ್ಲಿ ಅವರು ರಾಸಾಯನಿಕ ಪ್ರಿಯ ಸರ್ ಅವ್ರ ರೈತರು ರೀ. ನಾನು ಸರ್ ಅವ್ರ ಮನೆಗೆ ಸಹಜ ಹೋದಾಗ ಒಂದು ಸ್ವಲ್ಪ ಅದು ಆಜುಬಾಜು ನೆರೆಹೊರೆ ಮಂದಿನ ಕರೆಸಿ ಒಂದು 20 ಮಂದಿನ ಸರ್ ಒಂದು ಮೀಟಿಂಗ ಮಾಡಿದ್ದೆ ಸರ್ ನನ್ನ ಸ್ವಂತರಲ್ಲಿ, ಸಾವಯವ ಬಗ್ಗೆ ಎಲ್ಲ ಸರ್ ತಿಳಿಸಿ ಹೇಳಿದ್ದೀನಿ ರೀ. ಅವ್ರ ಅದಕ್ಕೆಲ್ಲ ಸರ್ ಅಗ್ರಿಮೆಂಟ್ ಆಗಿಬಿಟ್ರಿ. ಅಂದಿನಿಂದ ಸರ್ ಸಾವಯವ ಕೃಷಿ ಅವರು ಪ್ರಾರಂಭ ಮಾಡಿದರು. ಅವರು 40 ಟನ್ ಸರ್ ಒಂದು ಎಕರೆ ಕಬ್ಬು ಬೆಳೀತಕ್ಕಂಥ ಕಬ್ಬು ರೀ ಸರ್, ಒಂದು ಟೈಮ್ ಸರ್ 110 ಟನ್ ಕಬ್ಬು ಸರ್ ಅವ್ರದ್ದು ನಾವು ಕೇಳಿದ್ವಿ ಸರ್, ಅದಕ್ಕೆ ನನ್ನ ಆತ್ಮ ಸರ್ ಸಾಕ್ಷಿ ರೀ, ನಾನು ಭಾಳ ಖುಷಿ ಅನಿಸ್ತು ಸರ್. ಅದ್ರ ಅವ್ರು ಇವತ್ತು ಒಂದು ಹನಿ ಗೋಮೂತ್ರ ಕೂಡ ಸರ್ ಅವ್ರು ಹೊರಗಡೆ ಸರ್ ಎಲ್ಲಿ ಬಿಡಂಗಿಲ್ಲ, ಅದು ಭೂಮಿಗೆ ಸರ್ ನೇರವಾಗಿ ಭೂಮಿಗೆ ಹೋಗ್ತಕ್ಕಂಥ ಒಂದು ಪಾಯಪೈಕಿ ವ್ಯವಸ್ಥೆ ಮಾಡ್ಯಾರಿ. ಮನೆಯಲ್ಲಿ ಊಟ ಮಾಡಿದಂಥ ಮೊಸರು ನೀರು ಕೂಡ ಸರ್ ಅವ್ರು ಹೊರಗೆ ಚೆಲ್ಲಂಗಿಲ್ಲ. ಅವ್ರ ಮನೆಯೊಳಗೆ ಸರ್ ಇನ್ನೂವರೆಗೆ ರೀ ಒಂದು ರಾಸಾಯನಿಕ ಗೊಬ್ಬರ ಚೀಲ ಸಿಕ್ತಂದ್ರೆ ಸರ್ 1 ಲಕ್ಷ ರೂಪಾಯಿ ನಿಮಗೆ ನಾವು ದಂಡ ಕೊಡ್ತೀವಿ ಅಂತ ನನಗೆ ಶಪಥ ಮಾಡ್ಯಾರ ಸರ್ ಈಗ ಅವರು. ಈಗ ಸದ್ಯ ನೋಡ್ರಿ ಈ ತರ ರೈತರು ಮುಂದ್ ಬರಬೇಕು, ರಾಸಾಯನಿಕ ಉಪಯೋಗ ಮಾಡೋದಿಲ್ಲ ಅಂತೇಳಿ, ಖಂಡಿತವಾಗಿ ನಮ್ದು ದವಸ ಧಾನ್ಯದ ಗುಣಮಟ್ಟ ಆರೋಗ್ಯಯುತವಾಗಿರುತ್ತೆ. ಅವ್ರು ಬಾಳೆಹಣ್ಣನ್ನು ಬೆಳೀತಾರೆ ಸರ್, ಅವರು ಬಾಳೆಹಣ್ಣು ಬೆಳೆದ್ರೆ ಸರ್ ಒಂದು ಬಾಳೆಹಣ್ಣು ತಿಂದ್ರೆ ಸರ್ ನಾವು ಸಕ್ಕರೆ ಸುಂದರ ಬಾಳೆಹಣ್ಣು ಹಿಡಿದ ಬಾಳೆಹಣ್ಣು ರೀ. ಅವ್ರದ್ದು ಕಬ್ಬು ಸರ್ ಒಂದು ಗಣಿಕೆ ಅಂತೀವಲ್ಲ ಸರ್, 42 ಗಣಿಕೆ ಕಬ್ಬು ಬೆಳೀತು ಸರ್ ಅವ್ರದ್ರು. ಓಕೆ, ಈಗ ವಿವೇಕಾನಂದ ಮಲ್ಲಪ್ಪಾಥಣಿಯವ್ರೆ, ನೀವು ರೈತ ಉತ್ಪಾದಕ ಕಂಪನಿಗಳಿಗೆ ಮತ್ತೆ ವಾಪಸ್ ಬರೋಣ, ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡೋದು ಬಹಳ ಅದ. ಯಾಕಂದ್ರೆ ರೈತ ಉತ್ಪಾದಕ ಕಂಪನಿಗಳು ಇವತ್ತ ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಅಂದ್ರೆ ಸರ್ಕಾರದ ಯಾವುದೇ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಸಹಾಯ ಮಾಡ್ತದ. ಅಂದ್ರೆ ರೈತರು ಸ್ವಾವಲಂಬಿ ಆಗಿ ತಾವೊಂದು ಗುಂಪು ಕಟ್ಕೊಂಡು ಒಂದು ಯಾವ್ದಾರು ಸ್ಟೋರೇಜ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಾವಯವ ಅಂಶವನ್ನು ಮಾಡುವಂಥದ್ದಾಗಿರ್ಬೋದು, ಜೀವಾಮೃತ ತಯಾರು ಮಾಡುವಂಥದ್ದಾಗಿರ್ಬೋದು, ಎಲ್ಲ ಗುಂಪಾಗಿ ಮಾಡಲಿಕ್ಕೆ ಸಾಧ್ಯ ಆತಂದ್ರೆ ಆ ಖರ್ಚು ಉಳಿತದೆ, ಆಮೇಲೆ ಒಂದೇ ಕಡೆನೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಇರಲಿಕ್ಕೆ ಅವಕಾಶ ಆಗ್ತದಂತೆ. ಇಷ್ಟೆಲ್ಲ ಮಾಡ್ಯಾರ, ಆದರೆ ಎಷ್ಟೋ ರೈತ ಉತ್ಪಾದಕ ಕಂಪನಿಗಳು ಸವಾಲು ಎದುರಿಸ್ತಾ ಇದ್ದಾವೆ ಇವತ್ತು, ಕೆಲವೊಂದಿಷ್ಟಂತೂ ಮುಚ್ಚಬಿಟ್ಟವು. ಈಗ ಈ ರೈತ ಉತ್ಪಾದಕ ಕಂಪನಿಗಳಿಗೆ ಬರುವಂತಹ ಸವಾಲುಗಳು ನೀವು ಹೆಂಗೆ ಎದುರಿಸಿದ್ರಿ, ಮತ್ತೆ ಆ ಸವಾಲುಗಳು ಎದುರಿಸಬೇಕಂದ್ರೆ ಏನ್ ಮಾಡ್ಬೇಕ್ರಿ? ರೈತ ಉತ್ಪಾದನೆ ಕಂಪನಿಗಳು ಸರ್ ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಅಂದ್ರೆ ಸರ್ ನಾವು ರೈತರು ಸರ್ ಒಂದು ಮುಖ್ಯವಾಗಿ ಒಕ್ಕಟ್ಟಾಗಬೇಕು. ಆ ರೈತ ಉತ್ಪಾದನೆ ಸಂಸ್ಥೆಯಲ್ಲಿ ಸರ್ ಯಾವ್ಯಾವ ಕಾರ್ಯಕ್ರಮಗಳನ್ನ ಸರ್ ಆಯೋಜನೆ ಮಾಡ್ತಾರಲ್ಲ ಆ ರೀತಿ ಸರ್ ರೈತರು ಸರ್ ಅದಕ್ಕೆ ಒಳ್ಳೆ ಉಪಯೋಗನ ತಗೋಬೇಕ್ರಿ. ಆ ಉಪಯೋಗನ ತಗೊಂಡಾಗ ಸರ್ ಇವತ್ತು ರೈತ ಉತ್ಪಾದನೆ ಕಂಪನಿಗಳು ಸರ್ ಮುಂದೆ ಬರ್ಲಿಕ್ಕೆ ಸಾಧ್ಯ ಅದರಿ. ನಾವು ಕೇಳೋದು ಬೇರೆ, ನಮ್ಮ ಕೇಳೋದು ಬೇರೆ, ಮಾಡೋದು ಬೇರೆ ಆದ್ರೆ ಸರ್ ಯಾವ ಸಂಸ್ಥೆಗಳು ಸರ್ ಮುಂದೆ ಬರೋದಿಲ್ಲ. ಸವಾಲುಗಳನ್ನು ಸರ್ ಇವತ್ತು ರೈತರು ಭಾಳ ಎದುರಿಸ್ತಾರೆ ಅಂತಂದ್ರೆ ರೀ, ಅವರು ನಮ್ಮ ವಿಷಯಗಳನ್ನು ಸರ್ ಅವ್ರಿಗೆ ಕೇಳಿಕಂದ್ರೆ ಸರ್ ಸಾಮಾನ್ಯವಾಗಿ ಸವಾಲುಗಳು ಬಂದೇ ಬರೋರಿ. ರೈತರು ಅದಕ್ಕೆ ಇವ್ರು ಏನು ಹೇಳ್ತಾರಪ್ಪ ಇದಕ್ಕೆ ನಾವು ಮಾಡ್ಬೇಕಂತಕ್ಕಂಥ ಸರ್ ರೈತರಲ್ಲಿ ಮನವರಿಕೆ ಬಂದಾಗ ಸರ್ ಇವತ್ತು ಸಂಸ್ಥೆಗಳು ಇವತ್ತು ಬೆಳಿಲಿಕ್ಕೆ ಮಾತ್ರ ಸಾಧ್ಯ ಅದರ ಸರ್, ಇಲ್ಲಾದ್ರೆ ಸಂಸ್ಥೆಗಳು ಬೆಳ್ಳಿ ಒಟ್ಟ ಸಾಧ್ಯ ಇಲ್ಲ ರೀ. ನಾವು ರೈತ ಉತ್ಪಾದನೆ ಒಂದು ಸಂಸ್ಥೆಯನ್ನು ಮಾಡಿದಾಗ ಸರ್ ರೈತರ ಸರ್ ಇದಕ್ಕೆ ಬೆಂಬಲ ಕೊಡ್ಬೇಕ್ರಿ, ಅವರಿಂದನೇ ಸರ್ ಬೆಂಬಲ ಬರ್ಬೇಕ್ರಿ ಅದಕ್ಕೆ. ಅವರು ಸರ್ ಬೆಂಬಲ ಕೊಡ್ಲಿಲ್ಲ ಅಂತಂದ್ರೆ ರೀ ನಮ್ಮಲ್ಲಿ ಕಡಿಮೆ ಬೆಲೆ ಬಾಳ್ತಕ್ಕಂಥ ನಾವು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಸಾಮಾನುಗಳನ್ನು ನಾವು ತಂದಾಗ ಸರ್ ಅವರೇ ಅದನ್ನು ಅವ್ರು ಖರೀದಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಸರ್ ಅದನ್ನ ಮತ್ತೆ ಬೇರೆದವ್ರಿಗೆ ಸರ್ ನಾವು ಕೊಡ್ಲಿಕ್ಕೆ ಸರ್ ಬರೋದಿಲ್ಲರಿ. ರೈತರ ಉತ್ಪಾದನಾ ಕಂಪನಿಯೊಳಗೆ ಇರತಕ್ಕಂಥ ಅಲ್ಲಿ ಸದಸ್ಯರಿಗೆ ಮಾತ್ರ ಸರ್ ನಾವು ಕೊಡ್ಲಿಕ್ಕೆ ಸಾಧ್ಯ ಅದರಿ. ಅವರೆಲ್ಲ ಒಕ್ಕಟದಿಂದ ಒಂದು ರೈತ ಉತ್ಪಾದನಾ ಕೇಂದ್ರಕ್ಕೆ ಅವರೊಂದು ಸಹಮತಿಯನ್ನು ಕೊಟ್ಟರಿ ಮಾತ್ರ ಸರ್ ರೈತರ ಉತ್ಪಾದನಾ ಕೇಂದ್ರ ನಡಲಿಕ್ಕೆ ಮಾತ್ರ ಸಾಧ್ಯ ಅದರಿ, ಇಲ್ಲಾದ್ರೆ ಸರ್ ನಡಲಿಕ್ಕೆ ಸಾಧ್ಯನೇ ಇಲ್ಲ. ಸಾಕಷ್ಟು ಸರ್ಕಾರದ ಪ್ರೋತ್ಸಾಹ ಇರೋದ್ರಿಂದ ರೈತರು ಮುಂದೆ ಬರಬೇಕು. ಬರ್ಬೇಕು ಸರ್, ಇವತ್ತಿನ ದಿನಮಾನಗಳಲ್ಲರಿ ಸರ್ಕಾರ ಸಾಕಷ್ಟು ಸರ್ ಅವರಿಗೆ ಸವಲತ್ತುಗಳನ್ನು ಕೊಡ್ಲಿಕ್ಕತ್ತದರಿ, ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟದರಿ. ಆದರೂ ಅದನ್ನ ರೈತರು ಒಳ್ಳೆ ರೀತಿ ಹೆಂಗ್ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಅವರಲ್ಲಿ ನಾವು ವಿನಂತಿ ಸರ್ ನಂದ್ರಿ. ಬಹಳ ಸಂತೋಷ. ವಿವೇಕಾನಂದ ಮಲ್ಲಪ್ಪ ಅಥಣಿ ಅವರೇ, ಈಗ ನೀವು ಅಂದ್ರೆ ವಿಶೇಷವಾಗಿ ಸಾವಯವ ಕೃಷಿ ಬಗ್ಗೆ ನಿಮ್ಗೆ ಒಲವು ಬಹಳ ಅದ, ಆಮೇಲೆ ಕೆಲವೊಂದಿಷ್ಟು ಸುಸ್ಥಿರ ಬೆಳೆ ಪದ್ಧತಿ ಒಳಗ ಆ ಬೀಜವನ್ನು ತಯಾರು ಮಾಡುವಂತದ್ದು, ಬೀಜಕ್ ಬೇಕಾದಂತಹ ಕೆಲವೊಂದಿಷ್ಟು ಪೌಷ್ಟಿಕವಾದ ಅಂದ್ರೆ ಅವು ಸದೃಢವಾಗ್ಬೇಕು, ಮತ್ತೆ ಆಮೇಲೆ ಬೀಜೋಪಚಾರ ತುಂಬಾ ಚೆನ್ನಾಗ್ಬೇಕು ಅಂತ ಹೇಳಿ ಗೋಮೂತ್ರ ಎಲ್ಲ ಉಪ ಮಾಡ್ತೀರಿ. ಆ ಒಂದು ಸುಸ್ಥಿರ ಬೆಳೆ ಪದ್ಧತಿ ಒಳಗ ತಾವು ಮಾಡ್ತಾ ಇರುವಂತದ್ದು ಹೇಗೆ ರೈತ ಬಾಂಧವರಿಗೆ ಅನುಕೂಲ ಆಗ್ತದ, ಹೆಂಗ್ ಮಾಡ್ಬೇಕು ಅಂತೀರಿ? ಈ ಒಂದು ಬೀಜ ಆಯ್ತು, ವಿಶೇಷವಾಗಿ ಈಗ ಸರ್ ಈಗ ನಾನು ರೈತ ಬಾಂಧವರಿಗೆ ನಾನು ಏನ್ ಹೇಳ್ಬೇಕು ಅಂತ ಕೇಳಿದ್ರೆ, ಸರಿ ರೀ ನಾವು ಕಬ್ಬನ್ನು ಸರ್ ನಾಟಿಕೆ ಮಾಡುವ ಪೂರ್ವದಲ್ಲಿ ರೀ ನಾವು ನೇರವಾಗಿ ಸರ್ ಕಬ್ಬನ್ನ ನಾಟಿಕೆ ಮಾಡಿಬಿಡ್ತೀವ್ರಿ. ನಾವು ಈಗ ಸುಸ್ಥಿರ ಕೃಷಿಗೆ ನಾವು ಬಂದಾಗ ಆ ಕಬ್ಬನ್ನು ಏನು ಮಾಡ್ಬೇಕು ಸರ್, ನಾವು ಗೋಮೂತ್ರದಲ್ಲಿ ಕಬ್ಬನ ಗಣಿಕೆಯನ್ನು ಸರ್ ನಾವು ಕಂಪಲ್ಸರಿ ಬಿಡ್ಲೇಬೇಕ್ರಿ. ಒಂದೂವರೆ ಎರಡು ಗಂಟೆ ನಾವು ಅದನ್ನ ಬಿಟ್ಟಾಗ ಆ ನಂತರ ಸರ್ ಅದನ್ನೆಲ್ಲ ತಗೊಂಡು ನಾನು ಅಡಿಕೆ ಮಾಡ್ಬೇಕ್ರಿ. ಮಾಡಿದಾಗ ಅದು ಯಾವುದೂ ಸರ್ ಕಬ್ಬನ್ನು ಬೀಜ ಫೇಲ್ ಆಗಂಗಿಲ್ಲ, ಎಲ್ಲಾನು ಕರೆ ಕಣ್ಣು ಹೇಳ್ತಾವ ಕಬ್ಬು ಸರ್ ಚೆನ್ನಾಗಿ ನಾಟಿಕೆ ಆಗ್ತದೆ ರೀ. ಯಾವುದೇ ಸರ್ ಇವತ್ತು ನಾವು ಬಿತ್ತಾಣಿಕೆ ಮಾಡೋ ಸಂದರ್ಭದಲ್ಲಿ ರೀ ಕಬ್ಬನ್ನ ಇರ್ಬೋದು ಗೊಂಜಾಳ ಬಿತ್ತನೆ ಇರ್ಬೋದು ಸರ್, ಕೆಲವೊಂದು ಕಡೆ ಕಬ್ಬನ್ನ ಸರ್ ಜಾಸ್ತಿ ಬೆಳಿತಾರೆ ರೀ, ಕೆಲವೊಂದು ಕಡೆ ಗೊಂಜಾಳನ ಬೆಳಿತಿರ್ತಾರೆ. ಮೊದಲ ತಾಲೂಕು ನಾವು ಸರ್ ಈಗ ನಾವು ನೋಡಿದಾಗ ಕಬ್ಬನ್ನ ಕಡಿಮೆ ಗೊಂಜಾಳ ಭಾಳ ಬೆಳಿತಾರೆ ಸರ್ ಅಲ್ಲಿ. ಅವರಾದ್ರೂ ಕೂಡ ಸರ್ ಬೀಜೋಪಚಾರ ಮಾಡ್ಲೇಬೇಕ್ರಿ, ಗೋಮೂತ್ರದಲ್ಲಿ ಬಿಡಬೇಕ್ರಿ. ಇನ್ನೊಂದು ಏನದಕ್ಕೆ ಒಂದು ಪದ್ಧತಿ ಅಂತ ಅಂದ್ರೆ ಸರ್ ಈಗ ಬೀಜ ನೀರಿನಲ್ಲಿ ಹಾಕೊಂಡು ಯಾವ ಬೀಜ ತೇಲಿ ಮೇಲೆ ಬರ್ತದಿರಲ್ಲ ಅದನ್ನ ಏನ್ ಮಾಡ್ಬೇಕು ತೆಗಿಬೇಕು ಸರ್ ಅದನ್ನ, ಅದ್ ಬೀಜ ಸರಿಯಿಲ್ಲ ಅಂತ ನಾವು ತಿಳ್ಕೊಳಿದ್ರಿ. ನೀರಿನಲ್ಲಿ ಮುಳುಗಿತಕ್ಕಂಥ ಬೀಜನ ತಗೊಂಡು ಅದನ್ನ ಗೋಮೂತ್ರದೊಳಗೆ ನಾವು ಮಿಶ್ರೀಕರಣ ಮಾಡಿ ಆಗ ನೀವು ನಾಟಿಕೆ ಮಾಡಿದ್ರೆ ಸರ್ ಒಂದು ಕಾಳು ಕೂಡ ಯಾವ್ದು ಫೇಲ್ ಆಗಂಗಿಲ್ಲ. ಉಪ್ಪು ಉಪಯೋಗ ಮಾಡ್ಬೇಕಲ್ಲ, ಉಪ್ಪು ಬೇಡ್ರಿ ಸರ್, ಗೋಮೂತ್ರ ಮಾತ್ರ ಮಾಡಿದ್ರೆ ಸಾಕ್ರಿ. ಅದು ಜವಾರಿ ಆಕಳು ಗೋಮೂತ್ರ ಸರ್ ಅವ ಇರ್ಬೇಕ್ರಿ, ಜೆರ್ಸಿ ಆಕಳು ಗೋಮೂತ್ರ ತಗೊಳಂಗಿಲ್ರಿ. ಯಾವುದೇ ಒಂದು ನಾವು ಬೀಜೋಪಚಾರ ಮಾಡಬೇಕಾದ್ರೆ ಸರ್ ಜವಾರಿ ಆಕಳು ಗೋಮೂತ್ರಗಳಿಂದ ಮಾಡಿದಾಗ ಅದು ಒಂದು ಸಕ್ಸಸ್ಫುಲ್ ಆಗ್ತದೆ ರೀ. ಈಗ ನಿಮ್ಮ ಭಾಗ ಅಂತಂದ್ರೆ ವಿಶೇಷವಾಗಿ ಮಧುಳ ಬಿಳಿಗಿ ಆ ಕಡೆ ಅದನಿ ಅದೇನು ದೂರ ಇಲ್ಲ ನಿಮ್ಗೆ ಅಂದ್ರೆ, ವಿವೇಕಾನಂದ ಅವರ ಈ ರೈತರು ಕಬ್ಬಿಂದ ಹೇಳಿದ್ರಲ್ಲ ಕಬ್ಬು ಕಟಾವ್ ಆದ್ಮೇಲೆ ಆ ಇದನ್ನ ಹೊಲಕ್ ಬೆಂಕಿ ಹಚ್ಬಿಡ್ತಾರ, ಅದು ತಪ್ಪಲ್ಲ, ಅಂದ್ರೆ ಸಾವಯವ ಅಂಶ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ, ಅಲ್ಲೆಲ್ಲ ಎರೆಹುಳು ಎಲ್ಲ ಸತ್ತ ಹೋಗ್ಬಿಡ್ತಾವ, ಸೂಕ್ಷ್ಮ ಜೀವಿಗಳು ಅಂದ್ರೆ ಮಣ್ಣಿನೊಳಗ ಒಂದು ಫಲವತ್ತತೆ ಅನ್ನೋದು ಹೋಗ್ಬಿಡ್ತದೆ. ಇದು ಯಾಕೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡಬಾರದು? ತಮ್ಮ ಪ್ರಶ್ನೆ ಸರ್ ಬಹಳ ಚಂದ ಕೇಳಿದ್ರಿ ಸರ್. ಇದನ್ನ ನಮ್ಮ ಕಡೆ ರೈತರು ಸರ್ ಅದನ್ನ ಯಾಕೆ ಬೆಂಕಿ ಹಚ್ತಾರೋ ಅಂತ ಕೇಳಿದ್ರಿ ರೀ, ಅದ ರೌದಿಯನ್ನು ಸರ್ ಬಿಟ್ಟು ತಿಳ್ಕೊರಿ, ಅಲ್ಲಿ ಒಳಗೆ ಸರ್ ಬಡ್ಡಿಗೆ ಗೊರ್ಲಿ ಹುಳ ಅಂತ ಸರ್ ಹಾಕವ್ರಿ. ಇದೊಂದು ಸರ್ ಮೇನ್ ರೀಸನ್ ಐತೆ ಸರ್ ಅಲ್ಲಿ ಗೊರ್ಲಿ ಹುಳ ಆಗೋದ್ರಿಂದ ರೀ, ಅದಕ್ಕೆ ಅವರು ಅದನ್ನ ಸುಟ್ಟು ಬಿಡ್ತಾರೆ ಸರ್. ಅದೇ ಒಂದು ಸರ್ ಮೇನ್ ಉದ್ದೇಶ ಅವರಲ್ಲಿ ಸುಟ್ಟಾಗ ಅದನ್ನ ಭೂಮಿ ಫಲವತ್ತತೆ ಸರ್ ಕಳ್ಕೊತೈತ್ರಿ, ಭೂಮಿಲಿ ಇರತಕ್ಕಂಥ ಜೀವಾಣುಗಳು ಹೊಕ್ಕವು ಸರ್ ತಾವು ಸರ್ ಹೇಳಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಆದ್ರೂ ಕೂಡ ರೀ ಈ ಉದ್ದೇಶ ನಮ್ಮ ರೈತರ ತಲೆ ಒಳಗದ್ರಿ, ಗೊರ್ಲಿ ಹುಳ ಆತಂದ್ರೆ ಬಡ್ಡಿ ಕಡಿತದ, ಅದು ಎರಡನೇ ಬೆಳಿ ಬರಂಗಿಲ್ಲ, ಅದಕ್ಕಾಗಿ ಅದನ್ನ ಸರ್ ಅವ್ರು ಸುಡ್ತಕ್ಕಂಥ ವ್ಯವಸ್ಥೆ ಸರ್ ಅವ್ರು ಮಾಡ್ಕೊಂಡಿರ್ತಾರೆ ರೈತರಿ. ಅದಕ್ಕೇನು ಪರಿಹಾರ ಏನ್ ಮಾಡ್ಬೇಕಂತೀರಿ ನೀವು? ಈಗ ಸುಡ್ಲಾರ್ದ ಇರೋಂಗ ಮಾಡ್ಬೇಕಲ್ಲ, ಈಗ ಸುಡ್ಲಾರ್ದ ಇರುವಂಗ ಸರ್ ರೈತರು ಮಾಡ್ಬೇಕಂತಂದ್ರೆ ಅದನ್ನೀಗ ರುಟ್ರ ಅಂತ ಬಂದವ ಸರ್, ಈಗ ಆ ರುಟ್ರದಿಂದ ಅದನ್ನ ಸಣ್ಣಂಗೆ ಅದನ್ನೆಲ್ಲ ನಾವು ಮಿಶ್ರಣ ಮಾಡಿಬಿಡು ಸರ್ ಭೂಮಿ ಒಳಗ್ರಿ, ಮಿಶ್ರಣ ಮಾಡ್ಕೊಂಡ್ರಿ ಎತ್ತುಗಳನ್ನ ಸರ್ ನೇಗಿಲು ಹಾಕೊಂಡ್ಬಿಡು ಸರ್, ಇಲ್ಲಿ ನೇಗಿಲು ಹಾಕೊಂಡಾಗ್ರಿ ಕೆಳಗ ಮೇಲೆ ಸರ್ ಮಣ್ಣು ಆಗ್ತದ ರೀ, ಅಂದ್ರೆ ಈಗ ಆ ಹುಳಗಳನ್ನ ತಿನ್ಲಿಕ್ಕೆ ಇನ್ನೊಂದು ಹುಳಗಳನ್ನ ಬೆಳೆಸ್ಬೇಕಲ್ಲಿ. ನಾವು ಎರೆಹುಳಗಳನ್ನ ತಯಾರು ಮಾಡ್ಬೇಕು ಸರ್. ಹಾ ಮತ್ತೆ ಎರೆಹುಳಗಳನ್ನ ಹಂಗ್ ಮಾಡ್ಬೇಕು. ನೀವು ಒಂದು ಸುಟ್ಬಿಟ್ರೆ ಭೂಮಿ ಸುಟ್ಬಿಟ್ರೆ ಮುಂದೆ ಪರಿಸ್ಥಿತಿ ಮುಂದೆ ನಮ್ ಈಗ ನೋಡ್ರಿ ಈಗ 60 ಕ್ವಿಂಟಲ್ ಇದ್ದದ್ 30 ಕ್ವಿಂಟಲ್ ಬಂದದೆ ಅಂದ್ರೆ ಸಾವಯವ ಅಂಶನೂ ಹೋಗ್ಬಿಡ್ತದೆ ಸರ್. ಇದು ರೈತ ಬಾಂಧವ್ ಯಾಕೆ ತಿಳ್ಕೊಳ್ಳೋದಿಲ್ಲ? ಇದು ಬಹಳ ಅವಶ್ಯಕತೆ ಅದ. ಅವಶ್ಯಕತೆ ಬಹಳ ಸರ್ ಇದ್ರಿ. ಎರೆಹುಳವನ್ನು ನಾವು ತಯಾರು ಮಾಡಿದ್ರೆ ಇವತ್ತು ನಮ್ಮ ಭೂಮಿ ಫಲವತ್ತತೆಯಾಗಿ ಉಳಿಲಿಕ್ಕೆ ಸರ್ ಮಾತ್ರ ಸಾಧ್ಯ ಅದ್ರಿ. ಎರೆಹುಳು ಜಾಸ್ತಿ ಇದ್ವು ಅಂದ್ರೆ ಈ ಹುಳ ತಿಂತದಿಲ್ಲ. ಈ ಎರೆಹುಳ ಇದ್ದಾಗ ಸರ್ ಈ ಹುಳ ಸರ್ ಅದು ಹುಡ್ಲಿಕ್ಕೆ ಸರ್ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಅದು ಬರುದಿಲ್ಲ ಸರ್. ಅದ್ರಿ ಎರೆಹುಳ ಇರ್ಲಿಲ್ಲ ಅಂದ್ರೆ ಇದು ಬರ್ತದ್ರಿ. ಎರೆಹುಳವನ್ನು ಸಂಗ್ರಹ ಮಾಡಿಕೊಂಡು ಎರೆಹುಳ ತೊಟ್ಟಿ ಕಟ್ಕೊಂಡು ಎರೆಹುಳಗಳನ್ನ ಅದರೊಳಗೆ ಬಿಟ್ಟು ನಾವು ಭೂಮಿ ಒಳಗೆ ಬಿಟ್ಟು ಅಂತ ರೈತರ ಸರಿ ಇಲ್ಲ ಇಲ್ಲ. ಬಹಳ ಜನ ಕಡಿಮೆಗಾರ ಸರ್. ಅವರು ಬಹಳ ವಿಸ್ತೃತವಾಗಿ ಮಾತಾಡಿದ್ವಿ ವಿವೇಕಾನಂದ ಮಲ್ಲಪ್ಪ ಅಥಣಿಯವರೇ. ಅಂದ್ರೆ ರೈತ ಬಾಂಧವರಿಗೆ ಮುಖ್ಯವಾಗಿ ನಾವು ಆ ಸರಣಿಯನ್ನ ಉತ್ಪಾದನೆ ಮಾಡ್ಬೇಕು, ಆ ಸರಣಿಯನ್ನು ಹುಟ್ಟಿಸ್ಬೇಕು. ಎರೆಹುಳಗಳು ಇದ್ವು ಅಂದ್ರೆ ಯಾವ ಹುಳ ಆದ್ರೂ ಕೂಡ ಬಹಳ ಗೊಂಡೆ ಹುಳ ಆದ್ರೂ ಕೂಡ ಬಹಳ ಸೇರುದಿಲ್ಲ ಬರುದಿಲ್ಲ. ಅಂದ್ರೆ ಈ ಕಬ್ಬಿನ ಒಂದು ನಿರ್ವಹಣೆ ಆಗಿರ್ಬೋದು, ಯಾವ್ದು ಗೋಂಜಾಳ ಇರ್ಬೋದು, ಯಾವ್ದೇ ಒಂದು ಪೈರನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಸಾವಯವ ರೀತಿಯಿಂದ ನಾವು ಮಾಡ್ಬೇಕು. ಮತ್ತೆ ಬೀಜೋಪಚಾರ ಮಾಡ್ಬೇಕು, ಮುಖ್ಯವಾಗಿ ಮನೆ ಮದ್ದನ್ನ ಮಾಡ್ಕೊಂಡು ತಯಾರು ಮಾಡಿ. ನಾನು ರೈತರಿಗೆ ಸರ್ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮನೆಯ ಮದ್ದನ್ನ ತಯಾರು ಮಾಡ್ಕೊಂಡ್ರೆ ಸರ್ ಬಹಳ ಒಳ್ಳೇದ್ರಿ, ಖರ್ಚು ಸರ್ ಬಹಳ ಕಡಿಮೆ ಆಗ್ತದೆ ರೀ. ಅದನ್ನ ಇವತ್ತು ರೈತರು ಮನವರಿಕೆ ಮಾಡ್ಕೋಬೇಕು ಸರ್. ನನ್ನೊಂದು ಆಕಾಶವಾಣಿ ಪರವಾಗಿ ಸರ್ ನನ್ನೊಂದು ವಿನಂತಿ ಸರ್. ಅದಕ್ಕೆ ಬಹಳ ವಿಸ್ತೃತ ಮಾತಾಡಿದ್ವಿ ವಿವೇಕಾನಂದ ಮಲ್ಲಪ್ಪ ಅಥಣಿ ಅವರೇ. ರೈತ ಉತ್ಪಾದಕ ಕಂಪನಿ ಒಳಗ ನೀವು ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಅದ ನಿಮ್ಗೆ. ಹಾಗೇನೆ ಮುಖ್ಯವಾಗಿ ನಮ್ಮ ದನಗಳನ್ನ ಹೆಂಗೆ ನಾವು ನಿರ್ವಹಣೆ ಮಾಡ್ಬೇಕು, ಮತ್ತೆ ಸುಸ್ಥಿರವಾದ ಕೃಷಿ ಮಾಡೋದು ಹೇಗೆ ಅಂದ್ರೆ ಜೀವನೋಪಾಯಗಳನ್ನ ನಾವು ಬದಲಿ ಮಾಡ್ಕೊಳ್ಬೇಕು ಅಂದ್ರೆ ಕಡಿಮೆ ಖರ್ಚಿನೊಳಗ ಒಂದು ಬೀಜೋಪಚಾರ ಮಾಡೋದಿರ್ಬಹುದು, ಮತ್ತೆ ಒಟ್ಟಾರಿಯಾಗಿ ನಾವು ರಾಸಾಯನಿಕ ಮುಕ್ತವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ನೋಡ್ರಿ ನೀವು ಇವತ್ತು ಕೂಡ 60 ಟನ್ ಕಬ್ಬು ಬೆಳಿತೀರಿ, 60-70 ಇದ್ದದ 30 ಬಂದದ. ಅದಕ್ಕೆ ಸುಧಾರಣೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಹಾದಿ ಅದಾವು. ಅದಕ್ಕೆ ನಮ್ಮ ರೈತ ಬಾಂಧವರು ಎಲ್ಲ ತಿಳ್ಕೊಳ್ಳಿ, ಯಶಸ್ವಿ ಕೃಷಿಯನ್ನು ಮಾಡುವಂಗೆ ಆಗ್ಲಿ ಅಂತೇಳಿ ಹರಿಸ್ತಾ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಿಮ್ಮನ್ನು ಸಂಪರ್ಕ ಮಾಡ್ಬೇಕಾದ್ರೆ ದೂರವಾಣಿ ಸಂಖ್ಯೆ ಹೇಳ್ರಿ ನಮ್ಮ ರೈತ ಬಾಂಧವರು. 9421-2551. ಬಹಳ ಸಂತೋಷ ವಿವೇಕಾನಂದ ಮಲ್ಲಪಾತಿನಿ ಅವರೇ, ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ರೈತ ಉತ್ಪಾದಕ ಕಂಪನಿಯಲ್ಲಿ ಅನುಭವ ಹಾಗೂ ಸುಸ್ಥಿರ ವ್ಯವಸಾಯ ಈ ಕುರಿತು ವಿವೇಕಾನಂದ ಮಲ್ಲಪ್ಪ ಅಥಣಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಸಂಕಲನ ತ್ರಿವೇಣಿ ಬೆಟಗೇರಿ. ಇಂದಿನ ಜನಪದ ಸಂಗೀತದಲ್ಲಿ ಕುಕನೂರು ತಾಲೂಕಿನ ಗುಡ್ಲಕೊಪ್ಪದ ನಾಗಯ್ಯ ವೀರಾಪುರ ಮತ್ತು ಸಂಗಡಿಗರಿಂದ ಹಂತಿಪದ. ಜೋಳದ ಹಂತಿಯ ಕಟ್ಟೆ ನಾಳೆಗೆ ತಿಂಗಳ ತೋ ಆನೆ ತುಳಿದರೋ ಆನೆ ತುಳಿದಾರೋ ನೊರತಿಲ್ಲ ನಂಬ ಸವ ಪಾದ ಇಟ್ಟಲ್ಲೇ ಉಳದಿಲ್ಲೋ ಜೋಳದ ಹಂತಿಯ ಕಟ್ಟೆ ನಾಳಿಗೆ ತಿಂಗಳ ತೋ ಆನೆ ತುಳಿದರೋ ನೊರತಿಲ್ಲೋ ಆನೆ ತುಳಿದರೋ ನೊರತಿಲ್ಲ ನಂಬ ಸವ ಪಾದ ಇಟ್ಟಲ್ಲೇ ಬುಡಕ ಬಣ್ಣದ ನೋಡಿ ಸಣ್ಣ ಸಲ್ಲೇವಾಡಿ ಕಟ್ಟಿ ಸಣ್ಣ ಸಲ್ಲೇವಾ ಗುರ್ಲಕೊಪ್ಪದ ನಾಗಯ್ಯ ವೀರಾಪುರ ಮತ್ತು ಸಂಗಡಿಗಳಿಂದ ಹಂತಿ ಪದ ಕೇಳುತ್ತಿರುವಿರಿ. ನಾ ಕಣ್ಣಿನ ಸೇರೆ ರಾಸಿಗೆ ತಂದೇನೆ ಕೋಸೇನ ತಾಯಿ ಉಡುಬಾರು ಕೋಸೇನ ತಾಯಿ ಸೇರೆ ಉಡುಲಾಗ ತೆಂಗಿನ ಕಾಯಿ ಎಡಗೈಯ ಎಡೆಯ ಹಿಡಕೊಂಡು ಎಡಗೈಯ ಗೆಡಿಯ ಹಿಡಕೊಂಡು ಬಾಲೆ ಬಸವಣ್ಣ ಗೋಗಿ ಬರುತ್ತಾಳು ತತ್ತೆ ಬಣ್ಣದ ಸೀರೆ ಉಡುಲಾಗ ತೆಂಗಿನ ಕಾಯಿ ಎಡಗೈಯ ಎಡೆಯ ಹಿಡಕೊಂಡು ಎಡಗೈಯ ಗೆಡಿಯ ಹಿಡಕೊಂಡು ಬಾಲೆ ಬಸವಣ್ಣ ಹೋಗಿ ಬರುತ್ತಾಳು ಬೌದೂರ ನನ್ನ ಬಾದಾಮಿ ಕಣಿವೇರ್ಯಾನೋ ಬಾದಾಮಿ ಕಣಿವೆ ಬಾದಾಮಿ ಕಣಿವೆ